ಭಕ್ತಿ ದೇಗುಲದಿಂದ ಆರಂಭಗೊಂಡ ಶೋಭಾಯಾತ್ರೆಯಲ್ಲಿ ಅನೇಕ ಕಲಾ ತಂಡಗಳು, ದತ್ತಮಾಲಾಧಾರಿಗಳು, ವಾದ್ಯಗೋಷ್ಠಿ ತಂಡಗಳು ಭಾಗಿಯಾಗಿದ್ದವು. ಸುಮಾರು 15,000 ಹೆಚ್ಚು ಭಕ್ತರು ಪಾಲ್ಗೊಂಡಿದ್ದರು. ಪರಿಷತ್ ಸದಸ್ಯ ಸಿಟಿ ರವಿ, ಕಾರ್ಕಳ ಶಾಸಕ ಸುನೀಲ್ ಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದು, ಶೋಭಾಯಾತ್ರೆ ಉದ್ದಕ್ಕೂ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜಭವನ, ಇನ್ಮುಂದೆ ಲೋಕಭವನ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅನುಮೋದನೆ. ಮೂಢನಂಬಿಕೆಗಳಿರುವ ಸಮಾಜದ ಜೊತೆ ರಾಜಿಯಾಗದಂತೆ ವಿದ್ಯಾರ್ಥಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರೆ. ತಮ್ಮ ದೆಹಲಿ ಪ್ರವಾಸಕ್ಕೆ ರಾಜಕೀಯ ಮಹತ್ವವಿಲ್ಲ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬೆಳಗಾವಿಯಲ್ಲಿ ಅಗ್ನಿವೀರ 6ನೇ ತಂಡದ 484 ಸೈನಿಕರಿಂದ ನಿರ್ಗಮನ ಪಥ ಸಂಚಲನ. ಉತ್ತರ ಕನ್ನಡ ಜಿಲ್ಲೆಯ ಕಡಲ ತೀರಗಳಲ್ಲಿ ರಷ್ಯಾ, ಸೈಬೀರಿಯಾ ದೇಶಗಳ ಸಮುದ್ರ ಹಕ್ಕಿಗಳ ಕಲರವ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 6:50. ಕೃಷಿ ರಂಗ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದ ಆರಂಭಕ್ಕೂ ಮುನ್ನ ಒಂದು ವಾಣಿಜ್ಯ ಪ್ರಕಟಣೆ. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ ಡಾಟ್ ಇನ್ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ರೈತ ಬಾಂಧವರೇ, ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಚಳಿಗಾಲದಲ್ಲಿ ರೇಷ್ಮೆ ಹುಳು ಸಾಕಾಣಿಕೆ, ಈ ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾ ಎಲ್ ಸತೀಶ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ಡಾ ಸತೀಶ್ ಅವರೇ ನಮಸ್ಕಾರ. ನಮಸ್ತೆ ಸರ್. ತಾವು ಇವತ್ತಿನ ದಿವಸ ಚಳಿಗಾಲದಲ್ಲಿ ರೇಷ್ಮೆ ಹುಳುಗಳ ಸಾಕಾಣಿಕೆಯನ್ನು ಯಾವ ರೀತಿ ಮಾಡಬೇಕು, ಹೊಸ ತಾಂತ್ರಿಕತೆಗಳನ್ನು ಏನು ನಿಮ್ಮ ಸಂಸ್ಥೆ ಅಭಿವೃದ್ಧಿಪಡಿಸಿದೆ, ಈ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಖಂಡಿತ ಸರ್, ಧನ್ಯವಾದ. ಇವತ್ತಿನ ಕಾರ್ಯಕ್ರಮ ರೇಷ್ಮೆ ಹುಳು ಸಾಕಾಣಿಕೆ ಚಳಿಗಾಲದಲ್ಲಿ ಹೇಗೆ ಮಾಡಬೇಕು ಅನ್ನೋದು. ಈ ಒಂದು ಟಾಪಿಕ್ ಹೋಗೋಕ್ಕಿಂತ ಮುಂಚೆ ಎಲ್ಲ ರೈತರಲ್ಲಿ ನಾವು ಬೇರೆ ಬೇರೆ ಕಡೆ ಕ್ಲಾಸಸ್ ತೊಗೊಳೋವಾಗ ಏನು ಕಂಡು ಬರ್ತಿದೆ ಅಂತ ಅಂದರೆ, ಚಳಿಗಾಲದಲ್ಲೇ ಅಲ್ಲ, ಯಾವುದೇ ಒಂದು ಕಾಲದಲ್ಲಾದರೂ ಆಗಲಿ ರೇಷ್ಮೆ ಹುಳು ಸಾಕಾಣಿಕೆ ಮಾಡಬೇಕು ಅಂತ ಅಂದರೆ ಮೊದಲನೇದಾಗಿ ತಾಪಮಾನ, ಆಮೇಲೆ ಸ್ಪೇಸಿಂಗ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ, ಎಷ್ಟು ನೀವು ಜಾಗ, ಎಷ್ಟು ಚದರಡಿಯಲ್ಲಿ ನೀವು ರೇರಿಂಗ್ ಮಾಡ್ತೀರಾ ಅನ್ನೋದು ಭಾಳಷ್ಟು ಇಂಪಾರ್ಟೆಂಟ್. ಸ್ಥಳಾವಕಾಶ ತುಂಬ ಜನಕ್ಕೆ ತಾಪಮಾನ ತಿಳ್ಕೊಳೋದಕ್ಕೆ ಅವ್ರ ಹತ್ರ ಒಂದು ಇಕ್ವಿಪ್ಮೆಂಟೇ ಇರೋದಿಲ್ಲ, ಒಂದು ಸಲಕರಣೆನೇ ಇರೋದಿಲ್ಲ ಸರ್. ಸೊ ಇಂಥದ್ದನ್ನು ನಾವು ಕಂಡು ಬಂದಾಗ ಅಲ್ಲಿ ತಾಪಮಾನ ಆದರೂ ಆಗಲಿ, ಮತ್ತು ಹ್ಯುಮಿಡಿಟಿ ಅಂದರೆ ಆರ್ದ್ರತೆ ಎಷ್ಟಿರಬೇಕು ಅನ್ನೋದು ತುಂಬ ಜನ ರೈತರಲ್ಲಿ ತಿಳುವಳಿಕೆ ಇಲ್ಲ. ಸೊ ಹಾಗಾಗಿ ಇದೊಂದು ಇಂಪಾರ್ಟೆಂಟು ಸಂಗತಿಯಾಗಿದೆ. ಎರಡನೇದು ಬಂದುಬಿಟ್ಟು ನಾನು ಹೇಳ್ದಂಗೆ ಸ್ಥಳಾವಕಾಶ. ಸೊ ತಾಪಮಾನ ಅಂತ ಹೇಳಿದಾಗ ಎಷ್ಟಿರಬೇಕು, ಇವಾಗ ನಾವು ಚಾಕಿ ರೇರಿಂಗ್ ಮಾಡಿದಾಗ ಎಷ್ಟಿರಬೇಕು ಟೆಂಪ್ರೇಚರು, ಇಲ್ಲ ಅಂತಂದರೆ ಲೇಟೇಜ್ ಮಾಡಿದಾಗ ಎಷ್ಟಿರಬೇಕು ಟೆಂಪ್ರೇಚರು, ಅದೆಲ್ಲ ರೈತರಿಗೂ ಗೊತ್ತು. ಬಟ್ ಹೇಗೆ ಗೊತ್ತಿರೋದನ್ನು ನಾವು ಇಕ್ವಿಪ್ಮೆಂಟ್ ಮೂಲಕ ತಿಳ್ಕೊಂಡು ಅದನ್ನು ನೋಟ್ ಡೌನ್ ಮಾಡಿಕೊಂಡು ಆವತ್ತಿನ ದಿನಕ್ಕೆ ನಾವು ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ರೈತರಿಗೆ ಏನೇ ಒಂದು ಐಡಿಯಾ ಅನ್ನೋದು ಇಲ್ಲ ತುಂಬ ಜನದರಲ್ಲಿ. ಈಗ ಟೆಂಪ್ರೇಚರ್ 28 ಇಲ್ಲ 30 ಡಿಗ್ರೀಸ್ ಇಡಬೇಕು ಅಂತ ಅಂದ್ಕೊಳ್ಳಿ, ಅವ್ರ ಹತ್ರ ಒಂದು ಆ ಸಲಕರಣೆ ಇಲ್ಲ ಅಂತಂದರೆ ಹೇಗೆ ರೆಕಾರ್ಡ್ ಮಾಡ್ತಾರೆ? ಸೊ ಇವಾಗ 32-35 ಡಿಗ್ರಿ ಹೋದಾಗ ಹೇಗೆ ಟೆಂಪ್ರೇಚರ್ನ ಕಡಿಮೆ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಬೇಕು. ಅದೇ ರೀತಿ ಆರ್ದ್ರತೆ, ಹ್ಯುಮಿಡಿಟಿ ನಾವು ಪ್ರತಿಯೊಂದು ಕ್ಲಾಸ್ಗಳಲ್ಲೂ ಹೇಳ್ತಾ ಇರ್ತೀವಿ, ಆರ್ದ್ರತೆ ತುಂಬ ಇಂಪಾರ್ಟೆಂಟು ಸೆರಿಕಲ್ಚರು ಫಾರ್ಮರ್ಸ್ಗೆ, ರೈತರಿಗೆ, ರೇರಿಂಗ್ ಮಾಡೋರಿಗೆ ಅಂತ. ಸೊ ಆರ್ದ್ರತೆ ಅನ್ನೋದು ತುಂಬ ಜನಕ್ಕೆ ಗೊತ್ತೇ ಇಲ್ಲ, ಏನಿದು ಆರ್ದ್ರತೆ, ಹ್ಯುಮಿಡಿಟಿ ಅಂದರೆ ಏನು ಅನ್ನೋದು ಬೇಸಿಕ್ ಒಂದು ಅದ್ರ ಬಗ್ಗೆ ನಾಲೆಜೇ ಇಲ್ಲ. ಸೊ ಅದಕ್ಕೆ ನಾನು ಒಂದು ಚಿಕ್ಕದಾಗಿ ಹೇಳ್ತೀನಿ. ಆರ್ದ್ರತೆ ಅಂದರೆ ತುಂಬ ಸಿಂಪಲ್ಲು, ಗಾಳಿಯಲ್ಲಿ ತೇವಾಂಶ ಅಂದರೆ ಗಾಳಿಯಲ್ಲಿ ನೀರಿನ ಅಂಶ ಎಷ್ಟಿದೆ ಅನ್ನೋದನ್ನು ತಿಳ್ಕೊಳೋ ಅಂಥದ್ದು. ಈಗ ಹೈ ಹ್ಯುಮಿಡಿಟಿ ಅಂತೀವಿ, ಲೋ ಹ್ಯುಮಿಡಿಟಿ ಅಂತೀವಿ, ಜಾಸ್ತಿ ಆರ್ದ್ರತೆ ಇಲ್ಲ ಕಡಿಮೆ ಆರ್ದ್ರತೆ. ಅಂದರೆ ಜಾಸ್ತಿ ಹೈ ಹ್ಯುಮಿಡಿಟಿ ಅಂತಂದರೆ ನಿಮಗೆ ಗಾಳಿಯಲ್ಲಿ ನೀರಿನ ಅಂಶ ಜಾಸ್ತಿ ಇದೆ ಅಂತ ಅರ್ಥ. ನೀರಿನ ಅಂಶ ಗಾಳಿಯಲ್ಲಿ ಜಾಸ್ತಿ ಇದ್ದರೆ ಏನಾಗುತ್ತೆ, ಏರ್ ಫ್ಲೋ ಅಂದರೆ ಗಾಳಿ ಓಡಾಡೋ ಒಂದು ಇದು ಬಂದುಬಿಟ್ಟು ಕಡಿಮೆ ಆಗ್ಬಿಡುತ್ತೆ. ಸೊ ಹೈ ಹ್ಯುಮಿಡಿಟಿ ಟೈಮಲ್ಲಿ ಏನಾಗುತ್ತೆ, ಗಾಳಿ ಓಡಾಡೋದಿಲ್ಲ, ಆವಾಗ ನಮಗೆ ಸೆಕೆ ಸೆಕೆ ಅನಿಸುತ್ತೆ. ಇದು ನಮಗೆ ಫೀಲ್ ಆಗುತ್ತೆ ಸೆಕೆ ಸೆಕೆ ಅಂತ, ಆದರೆ ರೇಷ್ಮೆ ಹುಳಕ್ಕೆ ಅದು ಫೀಲ್ ಆಗೋದಿಲ್ಲ. ಸೊ ಹ್ಯುಮಿಡಿಟಿ ನಾವು ಏನು ಮಾಡಬೇಕು ಅನ್ನೋದು, ಕಡಿಮೆ ಹ್ಯುಮಿಡಿಟಿ ಲೋ ಹ್ಯುಮಿಡಿಟಿ ಅಂತೀವಿ, ಅದನ್ನು ಹೇಗೆ ಅಂದರೆ ನೀರಿನ ಅಂಶ ತುಂಬ ಕಡಿಮೆ ಇರುತ್ತೆ ಗಾಳಿಯಲ್ಲಿ, ಆವಾಗ ಗಾಳಿ ತುಂಬ ಓಡಾಡ್ತಿರುತ್ತೆ. ಸೊ ಏರ್ ಸರ್ಕ್ಯುಲೇಷನ್ ತುಂಬ ಆಗುತ್ತೆ. ಸೊ ಈ ಚಳಿಗಾಲದಲ್ಲಿ ಲೋ ಹ್ಯುಮಿಡಿಟಿ ಅನ್ನೋದನ್ನು ಸಹ ನಾವು ನೋಡ್ಬೋದು. ಹಾಗಾಗಿ ಅದು ತಣ್ಣನೆ ಗಾಳಿ ನಮಗೆ ಬೀಸ್ತಾ ಇರೋದು ನಾವು ಫೀಲ್ ಆಗ್ಬೋದು. ಬಟ್ ಸಿಲ್ಕ್ವಾಮ್ಸ್ಗೆ ಅಂದರೆ ರೇಷ್ಮೆ ಹುಳುಗೆ ಹೇಗೆ ಅದು ಗೊತ್ತಾಗುತ್ತೆ ಅನ್ನೋದು ತುಂಬ ಜನ ರೈತರಿಗೆ ಗೊತ್ತಿಲ್ಲ. ಸೊ ಹಾಗಾಗಿ ಏನು ಮಾಡ್ತಾರೆ ಅಂತಂದರೆ, ಟೆಂಪ್ರೇಚರ್ ಹ್ಯುಮಿಡಿಟಿ ನಾವು ಮೆಷರ್ ಮಾಡದೇ ಇದ್ದಾಗ ನಿಮಗೆ ಡಿಸೀಸ್ ಬರೋ ಅಂದರೆ ಏನೇ ಒಂದು ಡಿಸೀಸ್ ಬರಬೇಕು ಅಂತಂದರೆ ನೀವು ಈ ರೇರಿಂಗ್ ಮ್ಯಾನೇಜ್ಮೆಂಟ್ ಕಲ್ತ್ಕೊಂಡಿಲ್ಲ ಅಂತಂದರೆ ಡಿಸೀಸ್ ಬರೋಕ್ಕೆ ಶುರುವಾಗುತ್ತೆ ಸರ್. ಸೊ ಹಾಗಾಗಿ ನಾನು ಪ್ರತಿಯೊಂದು ರೈತರಲ್ಲಿ ನಂದು ಒಂದು ರಿಕ್ವೆಸ್ಟ್ ಏನು ಅಂತಂದರೆ, ಒಂದು ಸಿಂಪಲ್ ಆಗಿರುವಂಥದ್ದು ಒಂದು ಹೈಗ್ರೋಮೀಟರ್ ಅಂತ ಸಿಗುತ್ತೆ, ಇಲ್ಲ ಒಂದು ಶಾಪ್ಗೆ ಹೋಗ್ಬಿಟ್ಟು ಒಂದು ಮೆಡಿಕಲ್ ಶಾಪ್ಗೆ ಹೋಗ್ಬಿಟ್ಟು ಹೈಗ್ರೋಮೀಟರ್ ಕೊಡಿ ಅಂತಂದರೆ ಎರಡೂ ಡಿಟೆಕ್ಟ್ ಮಾಡೋದು ಅಂದರೆ ತಾಪಮಾನ ಪ್ಲಸ್ ಆರ್ದ್ರತೆ ಡಿಟೆಕ್ಟ್ ಮಾಡೋ ಅಂಥ ಸಲಕರಣೆ ತಗೊಂಡು ರೇರಿಂಗ್ ಹೌಸ್ ಮನೇಲಿ ಇಟ್ಕೊಂಡು ಪ್ರತಿದಿನ ಅದನ್ನು ಚೆಕ್ ಮಾಡಬೇಕಾಗುತ್ತೆ ಬೆಳಿಗ್ಗೆ ಸಾಯಂಕಾಲ. ಸೊ ಚೆಕ್ ಮಾಡಿ ಅದಕ್ಕೆ ತಕ್ಕಂತೆ ಈಗ ಟೆಂಪ್ರೇಚರ್ ಜಾಸ್ತಿ ಆಯಿತು ಏನು ಮಾಡಬೇಕು ನಾನು ಅಂತ ಅದನ್ನು ತಿಳ್ಕೊಬೇಕು. ಆರ್ದ್ರತೆ ಜಾಸ್ತಿ ಆಯಿತು ಏನು ಮಾಡಬೇಕು ಅವತ್ತಿನ ದಿನಕ್ಕೆ ಅನ್ನೋದು ತಿಳ್ಕೊಬೇಕು ರೈತ. ಇದು ಒಂದು ನಮಗೆ ಒಂದು ಮ್ಯಾನೇಜ್ಮೆಂಟ್ ಸ್ಕಿಲ್. ಆದರೆ ಇನ್ನೊಂದು ತುಂಬ ಜನಕ್ಕೆ ರೈತರು ಗೊತ್ತಿಲ್ಲದೆ ಇರೋದಂಥದ್ದು ಸ್ಥಳಾವಕಾಶ. ನಾವು ಎಲ್ಲೇ ಒಂದು ಕ್ಲಾಸ್ ತಗೊಂಡಾಗೂ ಈ ಎರಡು ಎಳೆ ಹೇಳ್ತೀವಿ ಸರ್, ಒಂದು ಟೆಂಪ್ರೇಚರು ಆರ್ದ್ರತೆ ಪ್ಲಸ್ ಸ್ಥಳಾವಕಾಶ. ಸ್ಥಳಾವಕಾಶ ಎಷ್ಟು ಇರಬೇಕು ಅನ್ನೋದು ತುಂಬ ಜನ ರೈತರಿಗೆ ಗೊತ್ತಿಲ್ಲ. ಹಳೆ ರೈತರಿಗೆ ಗೊತ್ತಿದೆ, ಬಟ್ ಗೊತ್ತಿದ್ರೂ ಸಹ ಏನಾಗ್ತಿದೆ ಅಂತಂದರೆ ಚಾಕಿ ಸೆಂಟ್ರನು 100 ಮೊಟ್ಟೆ ಪ್ಲೇಸಲ್ಲಿ 150 ಕೊಡ್ಬೋದು ಎಕ್ಸ್ಟ್ರಾ, ಇದು ಎಲ್ಲ ಕಾಂಪಿಟೇಷನಲ್ಲಿ ನಡೆಯುವಂಥದ್ದು. ಇನ್ನೊಬ್ಬ ಚಾಕಿ ಸೆಂಟ್ರವನು 120 ಮೊಟ್ಟೆ 130 ಮೊಟ್ಟೆ ಎಕ್ಸ್ಟ್ರಾ ಕೊಡ್ಬೋದು. ಬಟ್ ಸ್ಥಳಾವಕಾಶನ ಮಾತ್ರ ಇರೋದು ಅಷ್ಟೇ, 100 ಮೊಟ್ಟೆ ಮೇಯ್ಸೋಕ್ಕೆ ಎಷ್ಟಿದೆಯೋ ಅಷ್ಟೇ ಇದೆ. ಸೊ ತುಂಬ ಜನಕ್ಕೆ ರೈತರಿಗೆ ಸ್ಥಳಾವಕಾಶ ಎಷ್ಟಿರಬೇಕು ಅಂತ ಅಂದರೆ ಕೇಳಿದಾಗ ತುಂಬ ಜನ ಗೊತ್ತಿರೋದಿಲ್ಲ ಆ್ಯನ್ಸರು. ಸೊ 100 ಮೊಟ್ಟೆಗೆ ಮಿನಿಮಮ್ 1000 ಚದರ ಅಡಿ ಆದರೂ ಇರಬೇಕಾಗತ್ತೆ. ಸೊ ಇಲ್ಲಿ ಕೆಲವೊಂದು ಉದಾಹರಣೆ ಕೊಡ್ತೀನಿ ಹೇಗೆ ಅಂತ ಅಂದರೆ, ಈಗ ನಾನು ಇಬ್ಬರು ಚಾಕಿ ಸೆಂಟ್ರ್ ಅವರು ಇದ್ದಾರೆ ಅಂತ ಅಂದ್ಕೊಳ್ಳಿ, ನಾನು ಒಬ್ಬನ ಹತ್ರ ಹೋಗ್ತೀನಿ 100 ಮೊಟ್ಟೆ ಕೊಡಿ ಅಂತ ಹೇಳ್ತೀನಿ. ಸೊ ಅವ್ನು 100 ಮೊಟ್ಟೆನೇ ಕೊಡ್ಬೋದು, ನನ್ನ ಹತ್ರ ಚದರ ಅಡಿ ಇರೋದು 1000 ಚದರ ಅಡಿನೇ ಇದೆ. ಸೊ ಮೇಯಿಸ್ತೀನಿ ಆ ಟೈಮ್ಗೆ. ಇನ್ನೊಬ್ಬ ಚಾಕಿ ಸೆಂಟ್ರ್ ಅವನ ಹತ್ರ ಹೋಗಬೇಕಾಗುತ್ತೆ, ಕಾಂಪಿಟೇಷನು. ಅವನೇನು ಮಾಡ್ತಾನೆ, ಎಕ್ಸ್ಟ್ರಾ ನಾನು ಈ ಸರಿ ನಿಮಗೆ 30 ಮೊಟ್ಟೆ ಎಕ್ಸ್ಟ್ರಾ ಕೊಡ್ತೀನಿ ಸರ್, ಆದರೆ 100 ಮೊಟ್ಟೆ ಪೊಸಿಷನಲ್ಲಿ 130 ಮೊಟ್ಟೆ ಕೊಟ್ಟ, ನನ್ನ ಹತ್ರ ಎಷ್ಟು ಚದರ ಅಡಿ ಇದೆ, ಬರೀ 1000 ಚದರ ಅಡಿ ಇದೆ. ಸೊ 130 ಮೊಟ್ಟೆ ನಾನು 1000 ಚದರ ಅಡಿಯಲ್ಲೇ ಮಾಡ್ತೀನಿ, 100 ಮೊಟ್ಟೆನೂ 1000 ಚದರ ಅಡಿಯಲ್ಲೇ ಮಾಡ್ತೀನಿ. ಸಕ್ಸಸ್ಸೂ ಆಗ್ಬೋದು, ಫೇಲೂರು ಆಗ್ಬೋದು. ಫೇಲೂರ್ ಆದಾಗ ಮಾತ್ರ ನಮಗೆ ಗಮನಕ್ಕೆ ಬರುತ್ತೆ ಈ ಥರ ಆಗ್ತಿದೆ ಅಂತ. ಬಟ್ ಫೇಲೂರ್ ಆದಮೇಲೆ ಅದೇನಾಗುತ್ತೆ ಅಂತಂದರೆ, ಒಂದು ಅದಕ್ಕೆ ಕೆಲವೊಂದು ಉದಾಹರಣೆ ಕೊಡ್ತೀನಿ. ಈಗ ನಮ್ಮ ಮನೇಲಿ 4 ಜನ ಇದ್ದೀವಿ ಅಂತ ಅಂದ್ಕೊಳ್ಳಿ, 4 ಜನಕ್ಕೆ ನಾನು ಮಾಡೋದು ಊಟ 2 ಊಟ ಮಾಡಿಸ್ತೀನಿ, ಆಯಿತಾ? ಸೊ ಸಾಲೋದಿಲ್ಲ, ಒಂದು ದಿನಕ್ಕಾದರೆ ಪರವಾಗಿಲ್ಲ, 2 ದಿನಕ್ಕಾದರೂ ಪರವಾಗಿಲ್ಲ, ಪ್ರತಿದಿನ ಅದೇ ಮಾಡ್ಕೊಂಬಂದರೆ ನಾವು ವೀಕ್ ಆಗ್ತಾ ಹೋಗ್ತೀವಿ. ಅದೇ ರೀತಿ ಉಳಿದಕ್ಕೂ ಸಹ ಲೀಫ್ ಕಾಂಪಿಟೇಷನ್, ನಾವು ಏನು ಸೊಪ್ಪು ಕೊಡ್ತೀವೋ ನೀವು 100 ಮೊಟ್ಟೆಗೂ ಅದೇ ಸೊಪ್ಪು ಕೊಡ್ತೀರಾ, ಮತ್ತು 130 140 ಮೊಟ್ಟೆಗೂ ಅದೇ ಸೊಪ್ಪು ಕೊಡ್ತೀರಾ. ಸೊ ಕಾಂಪಿಟೇಷನ್ ಬಂತು, ಲೀಫ್ ಕಾಂಪಿಟೇಷನ್ ಬಂತು. ಒಂದು ಆಮೇಲೆ ನಮ್ಮ ಮನೆಯಲ್ಲಿ ಇರೋದು ನಾನು ಹೇಳ್ದಂಗೆ 4 ಜನಕ್ಕೆ ಆಗೋಷ್ಟು ನಾನು ಮನೆ ಕಟ್ಕೊಂಡಿದ್ದೀನಿ, ಬಟ್ ನಾನು ಎಕ್ಸ್ಟ್ರಾ ಒಂದು 6 ಜನನ್ನ ಕರ್ಕೊಂಬಂದು ಅಲ್ಲಿಡ್ತೀನಿ, ಆಗೇನಾಗುತ್ತೆ, ಇಕ್ಕಟ್ಟಾಗುತ್ತೆ. ನನ್ನ ಮನೆ ಚದರಡಿ ಇರೋದೇ ಇಷ್ಟು, ಅದರಲ್ಲಿ 4 ಜನ ವಾಸಿಸೋಷ್ಟು ನಮಗೆ ಸ್ಥಳಾವಕಾಶ ಇದೆ, ಬಟ್ ನಾನು ಎಕ್ಸ್ಟ್ರಾ ಒಂದು ಇನ್ನೂ ಒಂದು 4-5 ಜನನ ಹಾಕ್ಬಿಟ್ಟೆ, ಹಾಕಿದಾಗ ಏನಾಗುತ್ತೆ, ಮತ್ತೆ ಅಲ್ಲಿ ಒಂದು ಟಾಕ್ಸಿಕ್ ಗಾಳಿ ಏನಂತೀವಿ, ಒಂದು ಕಲುಷಿತ ಗಾಳಿ ಏನಂತೀವಿ, ಅದು ಕ್ರಿಯೇಟ್ ಆಗುತ್ತೆ ಮನೆಯೊಳಗಡೆ. ಅದರಿಂದ ರೇಷ್ಮೆ ಹುಳುಗೂ ಸಹ ತೊಂದರೆ ಆಗುತ್ತೆ. ಅಂದರೆ ನಾನು ಏನು ಹೇಳ್ತಿದ್ದೀನಿ, 100 ಮೊಟ್ಟೆ ಜಾಗದಲ್ಲಿ ನೀವು 130 ಮೊಟ್ಟೆ ಮಾಡಿ ಅದೇ ಚದರ ಅಡಿಯಲ್ಲಿ ನೀವು ಮೇಯಿಸಿದಾಗ ಈ ಥರ ಕಲುಷಿತ ಗಾಳಿನೂ ಶುರುವಾಗುತ್ತೆ, ಆದಾಗ ಏನಾಗುತ್ತೆ ಅಂತಂದರೆ ಅಲ್ಲೂ ಸಹ ಡಿಸೀಸ್ ಆಗೋದಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ನನ್ನ ಮನವಿ ರೈತರಲ್ಲಿ ಏನು ಅಂತಂದರೆ, ಯಾವುದೇ ಒಂದು ನೀವು ರೇರಿಂಗ್ ಮಾಡಬೇಕು ಅಂತಂದರೆ ನಿಮ್ಮ ಹತ್ರ ಮಿನಿಮಮ್ ಈ ಸಲಕರಣೆ ಇರಬೇಕೇನು, ಟೆಂಪ್ರೇಚರ್ ಚೆಕ್ ಮಾಡೋದಾದರೂ ಆಗಲಿ, ಆರ್ದ್ರತೆ ಚೆಕ್ ಮಾಡೋದಾದರೂ ಆಗಲಿ, ಚೆಕ್ ಮಾಡಿ ಪ್ರತಿದಿನ 2 ಸಾರಿ ಚೆಕ್ ಮಾಡಿ, ಚೆಕ್ ಮಾಡಿಬಿಟ್ಟು ಅದಕ್ಕೆ ತಕ್ಕಂತೆ ನೀವು ರೇರಿಂಗ್ ಮ್ಯಾನೇಜ್ಮೆಂಟ್ ಮಾಡ್ಕೊಬೇಕಾಗುತ್ತೆ. ಎರಡನೇದು, ದಯವಿಟ್ಟು ಸ್ಥಳಾವಕಾಶ ಬಗ್ಗೆ ಕಾಂಪ್ರಮೈಸ್ ಆಗಬೇಡಿ. 100 ಮೊಟ್ಟೆ ನೀವು 1000 ಚದರಡಿಯಲ್ಲಿ ಮಿನಿಮಮಲ್ಲಿ ಮಾಡಲೇಬೇಕು. ನೀವು 150 ಮೊಟ್ಟೆ ಮಾಡ್ತೀರಾ ಅಂತೀರಾ, ಸೊ ಅದಕ್ಕೆ ತಕ್ಕಂತೆ ನೀವು ಸ್ಥಳಾವಕಾಶ ಕೊಡಿ. ಆಗ ಅಲ್ಲಿ ಲೀಫ್ ಕಾಂಪಿಟೇಷನ್ ಆದರೂ ಆಗಲಿ, ಉಳಿದ ಮಧ್ಯ ಕಾಂಪಿಟೇಷನ್ನು ಇಲ್ಲ ಅಂದರೆ ಕಲುಷಿತ ಒಂದು ಗಾಳಿ ಆದರೂ ಸೇರೋ ಅಂಥ ವಾತಾವರಣ ಸೃಷ್ಟಿ ಆಗೋದಿಲ್ಲ. ಇದಕ್ಕೆ ಮತ್ತೊಂದು ಎಕ್ಸಾಂಪಲ್ ಕೊಡ್ತೀನಿ ಸರ್, ರೈತರಲ್ಲಿ ಅರ್ಥ ಆಗಬೇಕು ಅನ್ನೋದಕ್ಕೋಸ್ಕರ ಮತ್ತೊಂದು ಎಕ್ಸಾಂಪಲ್ ಕೊಡ್ತೀನಿ. ಉದಾಹರಣೆ ಹೇಗೆ ಕೊಡ್ತೀನಿ ಅಂತ ಅಂದರೆ, ಸರ್ 100 ಮೊಟ್ಟೆಗೆ ಎಷ್ಟು ಅವ್ರಿಗೆ ಇಳುವರಿ ಬರುತ್ತೆ ಅಂದ್ಬಿಟ್ಟು, ಒಬ್ಬೊಬ್ಬರು ರೈತರ ಹತ್ರ ಒಂದೊಂಥರ ಇಳುವರಿ ಬರುತ್ತೆ. 100 ಮೊಟ್ಟೆಗೆ ಒಬ್ಬರ ಹತ್ರ 70 ಕೆ ಜಿ ಬರ್ಬೋದು, 80 ಕೆ ಜಿ ಬರ್ಬೋದು, 90 ಕೆ ಜಿ ಬರ್ಬೋದು. ಯಾಕೆ ಈ ಡಿಫ್ರೆನ್ಸು 70, 80, 90 ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ. ಸೊ ಅದಕ್ಕೊಂದು ಲೆಕ್ಕ ಥರದ್ದು ಹೇಳ್ತೀನಿ. 100 ಮೊಟ್ಟೆ ಅಂತ ಅಂದರೆ ನಾವು ಯಾವಾಗಲೂ 60,000 ಹುಳ ಇರುತ್ತೆ ಅಂತ ಹೇಳ್ತೀವಿ. 60,000 ಹುಳ ಸಹ ನಾವು ಚಾಕಿ ಸೆಂಟ್ರವನ ಹತ್ರ 60,000 ಹುಳ ತೊಗೊಂಬಂದು ಅದನ್ನು ಗೂಡು ಕಟ್ಟೋವರೆಗೂ ನಾವು ಮಾಡಿದ್ರೆ, ಪ್ರತಿ 60,000 ಹುಳನೂ ಗೂಡು ಕಟ್ಟಿದ್ರೆ ಎಷ್ಟು ಗೂಡು ಆಗಬೇಕು? 60,000 ಗೂಡು, ಒಂದು ಗೂಡಿನ ತೂಕ ಎಷ್ಟು ಇರ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ ಸರ್. ಸರಿ, ನಾನಿವಾಗ 60,000 ಹುಳ ತೊಗೊಂಬಂದೆ, ನನಗೆ ಅದರಲ್ಲಿ 10% ಲಾಸ್ ಆಯಿತು ಅಂದ್ಕೊಳ್ಳಿ, ಅಂದರೆ ಸತ್ತೋಯ್ತು, ಗೂಡು ಕಟ್ಟೋ ಅಷ್ಟೊತ್ತಿಗೆ ಸತ್ತೋಗುತ್ತೆ ಅಂದ್ಕೊಳ್ಳಿ, ಅಂದರೆ 90% ನಮಗೆ ಉಳ್ಕೊಂತು. 90% ಹುಳ ಗೂಡು ಕಟ್ಟಿದ್ರೆ ಅಂದರೆ ಅರ್ಥ 55,000 ಹುಳ ಗೂಡು ಕಟ್ಟಿದ್ರೆ, ಆಯಿತಾ, 55,000 ಹುಳ ಗೂಡು ಕಟ್ಟಿ ಒಂದು ಗೂಡಿನ ತೂಕ 1.8 ಗ್ರಾಮ್ ಬಂದರೆ ನಿಮಗೆ ಏನಿಲ್ಲ ಅಂದರೂ 97 ಕೆ ಜಿ ಸಿಗುತ್ತೆ. ಅಂದರೆ 100 ಮೊಟ್ಟೆಗೆ ನಿಮಗೆ 10% ಲಾಸ್ ಇದ್ದರೂ ಸಹ ನಿಮಗೆ 97 ಕೆ ಜಿ ಅಷ್ಟು ಬರುತ್ತೆ. ಅದೇ ನೀವು 80% ಅಂದರೆ 20% ಲಾಸ್ ಆಯಿತು, 80% ಗೂಡು ಕಟ್ತು ಅಂದ್ಕೊಳ್ಳಿ, ಅಂದರೆ 48,000 ಹುಳ ಗೂಡು ಕಟ್ತು ಅಂದ್ಕೊಳ್ಳಿ. ಒಂದು ಗೂಡು ಮತ್ತೆ ಅಲ್ಲೂ 1.8 ಗ್ರಾಮ್ ಅಂತ ತೊಗೊಂಡ್ರೆ ನಿಮಗೆ 86 ಕೆ ಜಿ, ಅಂದರೆ ಎಷ್ಟು ಡಿಫ್ರೆನ್ಸ್ ಆಗೋಯಿತು? 10 ಕೆ ಜಿ ಡಿಫ್ರೆನ್ಸ್ ಆಗೋಯಿತು, 10% ಹುಳ ಬದುಕು ಉಳುವಿಕೆಯಲ್ಲಿ. ಅದೇ ರೀತಿ ಈಗ ಗೂಡಿನ ತೂಕ ಬರೀ 1.6 ಗ್ರಾಮ್ ಅಂತ ಇಟ್ಕೊಳ್ಳಿ, ಅದೇ 55,000 ಹುಳಕ್ಕೆ ನಿಮಗೆ 88 ಕೆ ಜಿ ಆಯಿತು. ಸೊ ಎಷ್ಟು ಮತ್ತೆ 10 ಕೆ ಜಿ ವೇರಿಯೇಷನ್ ಆಯಿತು. ಸೊ ರೈತರು ಇದನ್ನು ತಿಳ್ಕೊಬೇಕು. ಬದು ಉಳುವಿಕೆ ಅಂತ ಹೇಳ್ತೀವಿ, ಸರ್ವೈವಲ್ ಅಂತ ಹೇಳ್ತೀವಿ. ನೀವು ಎಷ್ಟು ಹುಳ ತಂದು, 60,000 ಹುಳ ತಂದು 90% ಅಷ್ಟು ನಿಮ್ಮ ಹುಳ ಬದುಕೊಂಡ್ರೆ, ಅದು 1.8 ಗ್ರಾಮ್ ಅಷ್ಟು ಗೂಡು ಕಟ್ಟಿದ್ರೆ, ಅಷ್ಟು ಗೂಡು ತೂಕ ಬಂದರೆ ನಿಮಗೇನಿಲ್ಲ ಅಂದರೂ 95 ಕೆ ಜಿ ಅಷ್ಟು ಇಳುವರಿ ಬರುತ್ತೆ. ಅಂದರೆ ನೀವು 100 ಮೊಟ್ಟೆ ಮೇಯಿಸೋ ಹತ್ರ ನಿಮಗೆ ಖಂಡಿತ 100 ಕೆ ಜಿ ಬರೋಷ್ಟು ಸಾಧ್ಯತೆ ಇದೆ, ಕೇಪಬಿಲಿಟಿ ಇದೆ, ನಮ್ಮ ದ್ವಿತಳಿಯಲ್ಲಿ ಕೇಪಬಿಲಿಟಿ ಇದೆ. ಬಟ್ ಅದನ್ನು ನೀವು ಹೇಗೆ ಪಡ್ಕೊತೀರ ಇಳುವರಿ ಅನ್ನೋದನ್ನು ಭಾಳ ಇಂಪಾರ್ಟೆಂಟ್. ಆ ಇಳುವರಿ ನಿಮ್ಗೆ ಹೇಗೆ ಬರುತ್ತೆ? ನಿಮಗೆ ಬದುಕು ಉಳುಕುವಿಕೆ ಅಂತ ಹೇಳ್ತೀವಿ, ಸರ್ವೈವಲ್ ಹೇಗಿರುತ್ತೆ ಅಂತ. ಸರ್ವೈವಲ್ ಹೇಗೆ ಬರುತ್ತೆ? ನಿಮಗೆ ಯಾವಾಗ ನೀವು ಟೆಂಪ್ರೇಚರು ಅಂದರೆ ತಾಪಮಾನ, ಆರ್ದ್ರತೆ, ಸ್ಥಳಾವಕಾಶ ನೀವು ಕರೆಕ್ಟಾಗಿ ಮೇಂಟೈನ್ ಮಾಡ್ತಿರೋ ಆವಾಗ ನಿಮಗೆ ಎಲ್ಲ ಸಹ ಇಳುವರಿ ಚೆನ್ನಾಗಿ ಬರುತ್ತೆ ಅಂತ ನಾನು ಹೇಳ್ತೀನಿ ಸರ್. ಸೊ ಹಾಗಾಗಿ ರೈತರಲ್ಲಿ ನನ್ನ ಮನವಿ ಏನು ಅಂತಂದರೆ, ದಯವಿಟ್ಟು ಮ್ಯಾನೇಜ್ಮೆಂಟ್, ರೇರಿಂಗ್ ಮ್ಯಾನೇಜ್ಮೆಂಟ್ ಫಸ್ಟ್ ತಿಳ್ಕೊಳ್ಳಿ. ತಿಳ್ಕೊಂಡು ಅದಕ್ಕೆ ತಕ್ಕಂತೆ ನೀವು, ಪ್ರತಿಯೊಂದು ಕಾಲದಲ್ಲೂ ಬದಲಾವಣೆಗಳು ಆಗ್ತಾಯಿರುತ್ತೆ. ಸೊ ಹಾಗಾಗಿ ಆ ಬದಲಾವಣೆಗೆ ತಕ್ಕಂತೆ ನೀವು ಮಾಡ್ಕೊಳೋದು ಇಂಪಾರ್ಟೆಂಟು ಅಂತ ಹೇಳ್ತೀನಿ. ಇದು ಜನ್ರಲ್ ಆಗಿ ಹೇಳಾಯಿತು. ಈಗ ಚಳಿಗಾಲದಲ್ಲಿ ನಾವು ಹೇಗೆ ರೇರಿಂಗ್ ಮಾಡೋದು ಅಂದರೆ ಹುಳು ಸಾಕುವಿಕೆ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ನೋಡಿ, ಚಳಿಗಾಲದಲ್ಲಿ ಭಾಳಷ್ಟು ಆಪ್ಟಿಮಮ್ ಟೆಂಪ್ರೇಚರ್ ಚಳಿಗಾಲದಲ್ಲಿ, ಯಾಕಂದರೆ ಈ ದ್ವಿತಳಿ ರೇಷ್ಮೆ ಬಂದಿದ್ದು ಚೈನಾ ಜಪಾನಿಂದ ಬಂದಿರೋವಂಥದ್ದು. ಸೊ ಅವೆಲ್ಲ ಟೆಂಪ್ರೇಟ್ ಝೋನ್ ಅಂತೀವಿ. ಟೆಂಪ್ರೇಟ್ ಝೋನ್ ಅಂತ ಅಂದರೆ ಭಾಳಷ್ಟು ಚಳಿ ಇರೋಂಥ ಜಾಗಗಳಿಂದ ಈ ಬ್ರೀಡ್ಗಳನ್ನ ನಾವು ತಂದಿದ್ದು ಭಾರತಕ್ಕೆ. ಇಲ್ಲಿಗೆ ತಂದ ಮೇಲೆ ಅದು ಹೇಗೆ ಹೊಂದ್ಕೊಂಡಿದೆ ಅಂತ ಅಂದರೆ, ಆ ವಾತಾವರಣಕ್ಕೆ ತಕ್ಕಂತೆ ಇರೋದರಿಂದ ಟೆಂಪ್ರೇಚರ್ ನಾವು ಯಾವಾಗಲೂ ಹೇಳ್ತೀವಿ 25-26 ಡಿಗ್ರಿಯಲ್ಲೇ ನಾವು ಇದನ್ನು ರೇರಿಂಗ್ ಮಾಡಬೇಕು ಅಂತ ಹೇಳ್ತೀವಿ. ಭಾಳಷ್ಟು ಟೈಮಲ್ಲಿ ಈ ಟೆಂಪ್ರೇಚರ್ ಇರೋದಿಲ್ಲ. ಸೊ ಈ ಟೆಂಪ್ರೇಚರ್ ನಮಗೆ ಸಿಗೋದು ಚಳಿಗಾಲದಲ್ಲೇ ಇಲ್ಲಿ, ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ. ಸೊ 25-26 ಡಿಗ್ರೀಸಲ್ಲಿ ಈ ದ್ವಿತಳಿಗಳು ಒಳ್ಳೆ ರೀತಿಯಲ್ಲಿ ನಾವು ಬೆಳೆಸ್ಬೋದು. ದಿಸ್ ಇಸ್ ದ ಬೆಸ್ಟ್ ಟೈಮ್ ಅಂತಲೂ ನಾನು ಹೇಳ್ತೀನಿ, ಒಳ್ಳೆ ಇಳುವರಿ ತೊಗೊಂಬರೋಕ್ಕೂ ಸಹ. ಆಯಿತಾ? ಮತ್ತು ಚಳಿಗಾಲದಲ್ಲಿ ನೀವೇನು ಮಾಡಬೇಕು, ಏನೆಲ್ಲ ತೊಂದರೆ ಬರುತ್ತೆ ಅಂತಂದರೆ, ಜನರಲಿ ಚಳಿಗಾಲದಲ್ಲಿ ನಾನು ಹೇಳ್ದಂಗೆ ಅದು ಒಳ್ಳೆ ನಿಮಗೆ ತಾಪಮಾನ ಆದ್ರತೆ ಇರೋದರಿಂದ ಭಾಳಷ್ಟು ನಾವು ಮ್ಯಾನೇಜ್ಮೆಂಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಬಟ್ ಈಗ ವಾತಾವರಣದಲ್ಲಿ ಭಾಳಷ್ಟು ಬದಲಾವಣೆಗಳು ಆಗ್ತಿರೋದ್ರಿಂದ ಕೆಲವೊಂದು ಸಾರಿ ಹೇಳ್ತೀನಿ, ಸಡನ್ನಾಗಿ ಟೆಂಪ್ರೇಚರ್ ರೈಸ್ ಆಗೋದು, ಸಡನ್ನಾಗಿ ಡೌನ್ ಆಗೋದು, ಹ್ಯುಮಿಡಿಟಿ ರೈಸ್ ಆಗೋದು, ಡೌನ್ ಆಗೋದು, ಆ ಟೈಮಲ್ಲಿ ಎಸ್ಪೆಷಲಿ ಚಳಿಗಾಲದಲ್ಲಿ ಏನು ಮಾಡಬೇಕು ಅಂತ ಅಂದರೆ, ನೀವು ಫಸ್ಟು ಕಿಟಕಿಗಳನ್ನ ಯಾವತ್ತೂ ಕ್ಲೋಸ್ ಮಾಡಬೇಡಿ. ನಿಮ್ಮ ಹತ್ರ ಆ ಸಲಕರಣೆ ಇದ್ದರೆ ನೋಡ್ಬೋದು ಟೆಂಪ್ರೇಚರ್ ಎಷ್ಟಿದೆ ಅಂದ್ಬಿಟ್ಟು. ಟೆಂಪ್ರೇಚರ್ 25 ಕಡಿಮೆ ಬರ್ತಿದ್ರೆ ಆವಾಗ ಬೇಕಾದರೆ ಸ್ವಲ್ಪ ಕಿಟಕಿಗಳು, ಎಲ್ಲ ಕಿಟಕಿಗಳಲ್ಲ, ಕೆಲವೊಂದು ಕಿಟಕಿಗಳು ಮನೆಯಲ್ಲಿ ನೀವು ಕ್ಲೋಸ್ ಮಾಡ್ಬೋದು, ಎಲ್ಲ ಕಿಟಕಿಗಳು ಸಹ ಅಲ್ಲ. ತುಂಬ ಜನ ರೈತರು ಏನು ಮಾಡ್ಬಿಡ್ತಾರೆ, ತುಂಬ ಚಳಿ ಇದೆ ಅಂದ್ಬಿಟ್ಟು ಏನು ಮಾಡ್ತಾರೆ, ಗಾಳಿ ಇದೆ ಅಂದ್ಬಿಟ್ಟು ಬಾಗಿಲುಗಳು ಹಾಕೋದಾದರೂ ಕಿಟಕಿಗಳಾದರೂ ಮುಚ್ಚೋದಾದರೂ ಮಾಡ್ತಾರೆ. ಸೊ ಆಗ ಏನಾಗುತ್ತೆ ಅಂದರೆ, ನಾನು ಹೇಳ್ದಂಗೆ ಕಲುಷಿತ ಗಾಳಿ ನಿರ್ಮಾಣವಾಗುತ್ತೆ ರೇಷ್ಮೆ ಹುಳು ಮನೆಯಲ್ಲಿ. ಸೊ ಹಾಗಾಗಿ ಅದನ್ನು ತಡೆಗಟ್ಟೋದಕ್ಕೆ ನೀವು ದಯವಿಟ್ಟು ಎಲ್ಲ ಕಿಟಕಿಗಳು ಹಾಕೋ ಅವಶ್ಯಕತೆ ಇಲ್ಲ. ಎರಡನೇದು, ಈ ಕಲುಷಿತ ಗಾಳಿಯನ್ನು ನೀವು ಹೊರಗಡೆ ತೆಗಿಬೇಕು ಅಂತಂದರೆ ನನ್ನ ಮನವಿ, ದಯವಿಟ್ಟು ಒಂದು ಎಕ್ಸಾಸ್ಟ್ ಫ್ಯಾನು ಅಳವಡಿಕೆ ಮಾಡ್ಕೊಳ್ಳಿ ಟ್ರೇನಿಂಗ್ ಹೌಸ್ಗಳಲ್ಲಿ. ಸೊ ದಟ್ ಏನೇ ಒಂದು ಆ ಥರ ಗಾಳಿ ಇದ್ದರೂ ತೆಗೆದಾಕ್ಬೋದು. ಕೆಲವೊಂದು ಸರಿ ಹೇಳ್ತಾರೆ ನಮ್ಮಲ್ಲಿ ಕರೆಂಟ್ ಇರಲಿಲ್ಲ ಸರ್, ಸೊ ಹಾಗಾಗಿ ಏನು ಮಾಡಬೇಕು ಅನ್ನೋ ಒಂದು ಇದು ಬರುತ್ತೆ. ಕರೆಂಟ್ ಇಲ್ಲ ಅನ್ನೋ ಟೈಮ್ಗೆ ನೀವು ಈಗೆಲ್ಲ ಟರ್ಬೋ ಫ್ಯಾನ್ಗಳಂತ ಬರ್ತಾ ಇದೆ ರೇರಿಂಗ್ ಹೌಸ್ಗಳೆಲ್ಲ, ಈಗೆಲ್ಲ ತುಂಬ ಜನ ಹಾಕ್ಕೊತಿದ್ದಾರೆ. ಸೊ ದಯವಿಟ್ಟು ಅಂಥ ಟರ್ಬೋ ಫ್ಯಾನ್ಗಳನ್ನ ಅಳವಡಿಕೆ ಮಾಡ್ಕೊಳ್ಳಿ ಒಂದು. ಆಮೇಲೆ ನಿಮ್ಮ ರೇರಿಂಗ್ ಬೆಡ್ಡು ನೀವು ಯಾವತ್ತೂ ಸಹ ಡ್ರೈ ಇರಬೇಕು, ಅಂದರೆ ಅದು ತ್ಯಾವ ಇರಬಾರ್ದು. ನೀವು ಅದನ್ನು ಕೈ ಹಾಕಿ ಮುಟ್ಟು ನೋಡಿದಾಗ ರೇರಿಂಗ್ ಬೆಡ್ ಒಳಗಡೆ ತ್ಯಾವ ಅನಿಸಿದ್ರೆ ಅಲ್ಲಿ ನೀವು ವಿಜೇತ ಆದರೂ ಆಗಲಿ ಒಂದು ರೌಂಡು ಡಸ್ಟ್ ಮಾಡ್ಬೋದು, ಇಲ್ಲ ಅಂತಂದರೆ ಸುಣ್ಣ ದಿ ಬೆಸ್ಟು, ಸುಣ್ಣ ನೀವು ಡಸ್ಟ್ ಮಾಡ್ಬೋದು. ಈ ಟರ್ಬೋ ಫ್ಯಾನ್ ಅಂದ್ರಲ್ಲ ಏನು ಸರ್ ಹಂಗಂದ್ರೆ? ಈ ಟರ್ಬೋ ಫ್ಯಾನ್ಗಳು ಏನು ಅಂತಂದರೆ ಸರ್, ಈಗ ನಾನು ಹೇಳ್ದಂಗೆ ಕಲುಷಿತ ಗಾಳಿಯಲ್ಲಿ ರೇರಿಂಗ್ ಹೌಸಲ್ಲಿ ಇರೋವಾಗ ಅದನ್ನು ತೆಗಿಯೋಕ್ಕೆ ಸ್ವಲ್ಪ ಒಳಗಡೆ ಇರೋ ಗಾಳಿಯನ್ನು ಹೊರಗಡೆ ಹಾಕೋದಕ್ಕೆ ಅಳವಡಿಸುವಂಥದ್ದು ಅಂದರೆ ಎಕ್ಸಾಸ್ಟ್ ಫ್ಯಾನ್ ಅಂತ. ಎಕ್ಸಾಸ್ಟ್ ಫ್ಯಾನ್ ಅದು ಒಂದು ರೀತಿ ಎಕ್ಸಾಸ್ಟ್ ಫ್ಯಾನೇ ಸರ್. ಅದಕ್ಕೇನು ಅಂತಂದರೆ ಕರೆಂಟಿನ ಅವಶ್ಯಕತೆ ಇರೋದಿಲ್ಲ ಅನ್ನೋದು. ಅಂದರೆ ಅದು ಬ್ಯಾಟ್ರಿ ಆಪರೇಟೆಡ್? ಹಾಂ, ಬ್ಯಾಟ್ರಿ ಆಪರೇಟೆಡ್ ಸಿಗುತ್ತೆ ಸರ್. ಅಂಥದನ್ನು ಉಪಯೋಗಿಸ್ಬೋದು. ಎಲ್ಲಿ ಒಳಗಡೆ ಇಂಟೀರಿಯರ್ಸ್ ಯಾವುದಾದ್ರೂ ನಮ್ಮ ಹಳ್ಳಿಗಳಲ್ಲಿ ಕರೆಂಟು ಇಲ್ಲ, ಒಂದು 12 hour, 10 hour ಕರೆಂಟ್ ಇಲ್ಲ ಅನ್ನೋ ಪೊಸಿಷನ್ಗಳಲ್ಲಿ ಇಂಥದನ್ನು ನಾವು ಬಳಕೆ ಮಾಡ್ಕೊಬೋದು ಸರ್. ಸೊ ಹಾಗಾಗಿ ದ್ವಿತಳಿ ಮಾಡೋದ್ರಿಂದ ಏನು ಅಂತ ಅಂದರೆ, ದ್ವಿತಳಿಯಲ್ಲಿ ನಮಗೆ ಬೆಸ್ಟ್ ಕ್ವಾಲಿಟಿ ಸಿಲ್ಕು ಸಿಗುತ್ತೆ, ಅಂದರೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಅಂತಲೇ ಹೇಳ್ಬೋದು. ನಾವು ಇಲ್ಲಿಂದ ಬೇರೆ ದೇಶಕ್ಕೆ ಕಳಿಸುವಂಥ ಕ್ವಾಲಿಟಿ ಸಿಲ್ಕ್ ಬಂದ್ಬಿಟ್ಟು ದ್ವಿತಳಿಯಲ್ಲಿ ಸಿಗುವಂಥದ್ದು. ಸೊ ಹಾಗಾಗಿ ದ್ವಿತಳಿ ಚಳಿಗಾಲದಲ್ಲಿ ರೇರಿಂಗ್ ಮಾಡೋದ್ರಲ್ಲಿ ಯಾವುದೇ ಥರದ್ದು ಪ್ರಾಬ್ಲಮ್ ಇಲ್ಲ ಒಂದು. ಎರಡನೇದು, ನಮ್ಮ ಕರ್ನಾಟಕ ರೈತರಲ್ಲಿ ಮತ್ತೊಂದು ಉದಾಹರಣೆ ಕೊಡ್ತೀನಿ. ನಾವು ಭಾರತದಲ್ಲೇ ನಂಬರ್ 1 ರೇಷ್ಮೆ ಉತ್ಪಾದಕರು ಆಗಿರ್ಬೋದು, ಬಟ್ ನಮ್ಮದು 70% ರೇಷ್ಮೆ ಉತ್ಪಾದನೆ ಆಗೋದು ಸಿಬಿ ಮಿಶ್ರ ತಳಿಯಿಂದ ಬರೋವಂಥದ್ದು. ಆ ರೇಷ್ಮೆ ಕ್ವಾಲಿಟಿ ದ್ವಿತಳಿ ರೇಷ್ಮೆ ಕಂಪೇರ್ ಮಾಡಿದ್ರೆ ಭಾಳಷ್ಟು ಕಡಿಮೆ ಇದೆ. ಅಂದರೆ ನಾವು ಎಕ್ಸ್ಪೋರ್ಟ್ ಮಾಡ್ತಿರೋ ಪೊಸಿಷನಲ್ಲಿ ಇದ್ದೀವಿ. ಬಟ್ ತಮಿಳ್ನಾಡು ನೀವು ತಗೊಳ್ಳಿ, ತಮಿಳ್ನಾಡು 100% ದ್ವಿತಳಿ ರೇಷ್ಮೆನೇ ಬೆಳೆಯೋದು. ಅಲ್ಲಿ ಅವ್ರಿಗೆ ಮಿಶ್ರ ತಳಿ ಅಂದರೆ ಏನು ಅಂತ ಏನೂ ಗೊತ್ತಿಲ್ಲ. ಸೊ ಅವ್ರೇನು ಮಾಡ್ತಾರೆ, ರೇಷ್ಮೆ ಉತ್ಪಾದನೆ ಮಾಡಿ ಎಕ್ಸ್ಪೋರ್ಟ್ ಬರುತ್ತಲ್ವ, ಅದು ಭಾಳಷ್ಟು ಚೆನ್ನಾಗಿದೆ. ಸೊ ಹಾಗಾಗಿ ಅವ್ರಿಗೆ ರೇಟು ಸಹ ಜಾಸ್ತಿ ಸಿಗುತ್ತೆ. ದ್ವಿತಳಿ ರೇಷ್ಮೆಗೆ ಯಾವಾಗಲೂ ರೇಟು ಜಾಸ್ತಿ ಕಂಪೇರ್ ಟು ಮಿಶ್ರ ತಳಿ. ನಮಗೆ ಮಾರ್ಕೆಟಲ್ಲಿ ಹೈಯೆಸ್ಟ್ ರೇಟು ಸಿಗಬೇಕು ಅಂದರೆ ರೈತರು ದಯವಿಟ್ಟು ದ್ವಿತಳಿಗೆ ಬನ್ನಿ, ಆಯಿತಾ? ದ್ವಿತಳಿ ರೇಷ್ಮೆ ಮೇಯಿಸೋದ್ರಿಂದ ನಿಮಗೆ ಬೆಸ್ಟ್ ಸಿಲ್ಕ್ ಬರುತ್ತೆ, ಅದನ್ನು ಎಕ್ಸ್ಪೋರ್ಟು ಮಾಡ್ಬೋದು. ಎಕ್ಸ್ಪೋರ್ಟ್ ಮಾಡೋದ್ರಿಂದ ನಮಗೆ ರೇಟು ಸಹ ಜಾಸ್ತಿ ಆಗುತ್ತೆ ಸರ್. ಮತ್ಸ್ಯ ತರಂಗ ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ. ಮತ್ಸ್ಯೋದ್ಯಮದಲ್ಲಿ ತೊಡಗುವ ಆಸಕ್ತರಿಗೆ, ಉತ್ಸಾಹಿ ಕೃಷಿಕರಿಗೆ ಮಾಹಿತಿ ಹಾಗೂ ಮಾರ್ಗದರ್ಶನ ನೀಡಲಿದೆ ಮತ್ಸ್ಯ ತರಂಗ. ಬಂಗಡಿ ಮೀನು ಬಳುಕಿದಾಗ ನೇರ ಫೋನ್ ಇನ್ ಕಾರ್ಯಕ್ರಮಗಳು, ಅನುಭವಿ ರೈತರ ಕಿವಿಮಾತು, ಅಧಿಕಾರಿಗಳ ಹಿತನುಡಿ, ತಜ್ಞರ ವಿಷಯ ಮಂಡನೆ ಹಾಗೂ ಸೂಕ್ತ ಪ್ರಾಯೋಗಿಕ ತರಬೇತಿಗಳ ಆಯೋಜನೆ ಸರಣಿಯ ವಿಶೇಷ. ಮೀನು ಕೃಷಿ ಮಾಡಬೇಕೆ? ಹಾಗಾದರೆ ತಪ್ಪದೇ ಆಲಿಸಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಬಾನುಲಿ ಸರಣಿ ಮತ್ಸ್ಯ ತರಂಗ. ಚಳಿಗಾಲದಲ್ಲಿ ಬರುವಂತಹ ಕಾಯಿಲೆಗಳು ಯಾವುದು ಮತ್ತೆ ಅದು ಬಾರದಂತೆ ತಡೆಗಟ್ಟೋದಕ್ಕೆ ಸಾಕಾಣಿಕೆಯಲ್ಲಿ ಏನು ಬದಲಾವಣೆಯನ್ನು ಮಾಡ್ಕೋಬೇಕಾಗತ್ತೆ? ಚಳಿಗಾಲದಲ್ಲಿ ನಾನು ಹೇಳ್ದಾಗೆ ದ್ವಿತಳಿ ಮೇಯಿಸೋಕ್ಕೆ ಬೆಸ್ಟ್ ಟೈಮ್ ಆಗಿರೋದ್ರಿಂದ ಜನರಲ್ಲಿ ನಾವೇನು ಅಂಥ ಒಂದು ಯಾವುದೇ ಒಂದು ಡಿಸೀಸ್ನ ನಾವು ನೋಡೋದಿಲ್ಲ ಸರ್. ಇದ್ದರೂ ಸಹ ಕೆಲವೊಂದು ಸಾರಿ ಮಸ್ಕಾಡಿನ್ ಬರುತ್ತೆ ಅಂತ ಹೇಳ್ತೀವಿ. ಮಸ್ಕಾಡಿನ್ನು ನಾವು ನಮ್ಮ ಮನೆ ಭಾಷೆಯಲ್ಲಿ ಮಾತಾಡೋದಾಯ್ತು ಅಂದರೆ ಬೂಸ್ಟ್ ಅಂತೀವಿ. ಬೂಸ್ಟ್ ನೀವು ನೋಡಿರ್ಬೋದು, ಮನೆಯಲ್ಲಿ ಬ್ರೆಡ್ಡು ಬನ್ನೋ ತಂದು ನಾವು ಫ್ರಿಜ್ಜಿಗೆ ಹಿಡಿದಿರಾ, ಹೊರಗಡೆ ರೂಮಲ್ಲೇ ಇಟ್ಟರೆ ಬೂಸ್ಟ್ ಬಂದುಬಿಡುತ್ತೆ ಅಂತ ಹೇಳ್ತೀವಿ. ಇಲ್ಲ ತೆಂಗಿನಕಾಯಿ ಒಂದು ಹೊರಗಡೆ ಇಟ್ಟರೆ ಬೂಸ್ಟ್ ಬಂತು ಅಂತ ಹೇಳ್ತೀವಿ. ಈ ಮಸ್ಕಾಡಿನ್ನು ಅಂದರೆ ಬೂಸ್ಟ್ ತಡೆಯೋ ಅಂಥದ್ದು ಏನು ಮಾಡಬೇಕು ಅಂತಂದರೆ, ಬನ್ನೋ ಬ್ರೆಡ್ಡು ನಾವೇನು ಮಾಡ್ತೀವಿ, ಎಲ್ಲಿಡ್ತೀವಿ ತಂದ ಮೇಲೆ? ಐದಾರು ಫ್ರಿಜ್ಗೆ ಹಾಕ್ತೀವಿ. ಅದೇ ಥರ ತೆಂಗಿನಕಾಯಿ ಎಲ್ಲಿ ಇಡ್ತೀವಿ ನಾವು, ಸ್ಟವ್ ಹತ್ರ ಇಡ್ತಿದ್ವಿ ಮುಂಚೆ ಎಲ್ಲ. ಅಂದರೆ ನಾವು ಅಲ್ಲಿ ಏನು ಮಾಡ್ತಿದ್ವಿ, ತಾಪಮಾನ ಇನ್ಕ್ರೀಸ್ ಮಾಡ್ತಿದ್ವಿ. ಸೊ ಈ ಮಸ್ಕಾಡಿನ್ನು ತುಂಬ ಚಳಿ ಇದ್ದಾಗ ಒಂದೊಂದು ಸರಿ, ಅಂದರೆ ನಾನು ಆಗಲೇ ಹೇಳಿದೆ ಬೆಡ್ ತುಂಬ ಒಂದು ಒದ್ದೆ ಅನ್ನಿಸ್ತಿದೆ, ತೇವ ಅನ್ನಿಸ್ತಿದೆ ಅಂದಾಗ ನಿಮಗೆ ಈ ಥರ ಒಂದು ಬೂಸ್ಟ್ ಫಾರ್ಮೇಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಅಂದರೆ ಮಸ್ಕಾರ್ಡ್ ಏನಂದರೆ ಸುಣ್ಣಕಟ್ಟ ಬಗ್ಗೆ ಹೇಳ್ತೀರಾ ನೀವು? ಹೌದು ಸರ್, ಅದು ಕನ್ನಡದಲ್ಲಿ ಸುಣ್ಣಕಟ್ಟು ಅಂತಲೇ ಹೇಳ್ತೀವಿ. ಅದು ಬಿಟ್ಟರೆ ನಮಗೆ ಫ್ಲ್ಯಾಚರಿ ಅಂತ ಹೇಳ್ತೀವಿ, ಸಪ್ಪೆ ರೋಗ ಅಂತಲೂ. ಈ ಸುಣ್ಣಕಟ್ಟ ರೋಗದ ಬಗ್ಗೆ ವಿವರವಾಗಿ ಹೇಳಿ ಸರ್, ಯಾಕೆಂದರೆ ಚಳಿಗಾಲದಲ್ಲಿ ಭಾಳಷ್ಟು ಜನ ರೈತರು ಅನುಭವಿಸೋ ದೊಡ್ಡ ಸಮಸ್ಯೆ ಅಂದರೆ ಸುಣ್ಣಕಟ್ಟದೆ. ಹೌದು ಸರ್, ಹೌದು. ಸೊ ಸುಣ್ಣಕಟ್ಟು ನಾನು ಹೇಳ್ದಂಗೆ ಅದು ಒಂದು ಬೂಸ್ಟು, ಅಂದರೆ ಇಂಗ್ಲೀಷಲ್ಲಿ ಒಂದು ಫಂಗಸ್ಗೆ ಸೇರಿರೋಂಥ ಜಾತಿಗೆ ಸೇರಿರೋಂಥ ಒಂದು ಆರ್ಗ್ಯಾನಿಸಮ್ಮು ಸರ್ ಅದು. ಇದು ಯಾವಾಗ ನಿಮಗೆ ತೇವಾಂಶ ಒದ್ದೆ ಒದ್ದೆ ಜಾಗ ಇರುತ್ತೋ ಅಲ್ಲಿ ಬೆಳ್ಕೊಳೋದಕ್ಕೆ ಭಾಳಷ್ಟು ಅದು ಸೂಕ್ತವಾದ ಅದಕ್ಕೆ ವಾತಾವರಣ. ಒದ್ದೆ ಯಾವಾಗ ಆಗುತ್ತೆ ಅಂತಂದರೆ, ಈಗ ಚಳಿಗಾಲದಲ್ಲಿ ನಾವು ಜನರಲಿ ಸೊಪ್ಪು ಆಗ್ತಾ ಆಗ್ತಾ ಆಗ್ತಾ ಬೆಡ್ಡು ಜಾಸ್ತಿ ಆಗ್ತಾ ಹೋಗುತ್ತೆ, ರೇರಿಂಗ್ ಬೆಡ್ಡು ನಾನು ಹೇಳೋದು. ಸೊ ರೇರಿಂಗ್ ಬೆಡ್ಡು ಜಾಸ್ತಿ ಆಗ್ತಾ ಹೋದಾಗ, ಅದು ಕ್ಲೀನಿಂಗ್ ಆಗದೇ ಇದ್ದಾಗ ಸರಿಯಾಗಿ, ಅಲ್ಲಿ ನಮಗೆ ಈ ಬೂಸ್ಟ್ ಫಾರ್ಮೇಷನ್ ಆಗುವಂಥದ್ದು ಇರುತ್ತೆ ಸರ್. ಈ ಬೂಸ್ಟ್ ಫಾರ್ಮೇಷನ್ ಹೇಗೆ ಅಂತಂದರೆ, ಫಸ್ಟ್ ಅದು ಎಫೆಕ್ಟ್ ಮಾಡೋದೇ ಥ್ರೂ ಸ್ಕಿನ್ ಸರ್, ಚರ್ಮದಿಂದ ಅದು ಆಗುತ್ತೆ. ಆದಮೇಲೆ ಅದನ್ನು ಇಂಗ್ಲೀಷಲ್ಲಿ ಮಮ್ಮಿಫೈ ಆಗುತ್ತೆ ಅಂತ ಹೇಳ್ತೀವಿ, ಆಯಿತಾ, ಗಟ್ಟಿ ಆಗ್ಬಿಡುತ್ತೆ, ಚಾಕ್ ಪೀಸ್ ಥರ ಆಗ್ಬಿಡುತ್ತೆ, ಯಾವುದೋ ರೇಷ್ಮೆ ಹುಳ. ಅದಾದಮೇಲೆ ಅದು ಇನ್ನೂ ಬೇರೆ ರೇಷ್ಮೆ ಹುಳಕ್ಕೆ ಎಫೆಕ್ಟ್ ಮಾಡೋವಂಥದ್ದು, ಅಂದರೆ ಸ್ಪ್ರೆಡ್ ಆಗೋವಂಥದ್ದು ಚಾನ್ಸಸ್ಸು ಭಾಳಷ್ಟು ಇರುತ್ತೆ. ಸೊ ಇದನ್ನು ಹೇಗೆ ತಡೆಗಟ್ಟೋದು ಅಂತ ಅಂದಾಗ, ನಾನು ಹೇಳ್ದಂಗೆ ಒಂದು, ನೀವು ರೇಷ್ಮೆ ಹುಳದ ಮನೆಯೇ ಡ್ರೈ ಆಗಿರಬೇಕು ಅಂತಂದರೆ, ನಾನು ಹೇಳ್ದಂಗೆ ಎಕ್ಸಾಸ್ಟ್ ಫ್ಯಾನು ಉಪಯೋಗಿಸಿ, ಸೊ ದಟ್ ಗಾಳಿಯೆಲ್ಲ ಸ್ವಲ್ಪ ತೆಗ್ದಾಗುತ್ತೆ, ಒದ್ದೆ ಸಹ ಸ್ವಲ್ಪ ತೆಗೆಯುತ್ತೆ. ಮತ್ತೆ ಬಂದುಬಿಟ್ಟು ನಾವು ಬೆಡ್ ಡಿಸ್ಇನ್ಫೆಕ್ಟೆಂಟ್ಗಳು ಉಪಯೋಗಿಸ್ಕೊಬೋದು ಸರ್. ಬೆಡ್ ಡಿಸ್ಇನ್ಫೆಕ್ಟೆಂಟ್ಗಳು ಪ್ರತಿ ರೈತರು ನನಗೆ ಗೊತ್ತಿರೋ ಹಂಗೆ, ಯಾವಾಗ ರೇಷ್ಮೆ ಹುಳ ಜ್ವರ ಕೂರುತ್ತೋ ಅವಾಗ ಸುಣ್ಣ ಹೊಡಿತಾರೆ, ಜ್ವರದಿಂದ ಎದ್ದಾದಮೇಲೆ ವಿಜೇತ ಅನ್ನೋದು ಒಂದು ಡಸ್ಟ್ ಮಾಡ್ತಿರ್ತಾರೆ. ಬಟ್ ಇಲ್ಲಿ ಜ್ವರದ ಟೈಮಲ್ಲಿ, ಜ್ವರ ಆದಮೇಲೆ, ಬಟ್ ಇದು ನಾನೇನು ಹೇಳ್ತೀನಿ ಅಂದರೆ, ಈ ಥರ ನಿಮಗೆ ಒದ್ದೆ ಅನ್ನಿಸ್ದಾಗ ಯಾವುದು ರೇರಿಂಗು ಬೆಡ್ಗಳು, ಆ ಟೈಮಲ್ಲಿ ಎಕ್ಸ್ಟ್ರಾ ಒಂದು ಸರಿ ನೀವು ಡಸ್ಟಿಂಗ್ ಮಾಡ್ಬೋದು. ಸುಣ್ಣ ಆದರೂ ಪರವಾಗಿಲ್ಲ, ಇಲ್ಲ ವಿಜೇತ ಆದರೂ ಪರವಾಗಿಲ್ಲ. ಇದೇ ಏನು ಮಾಡುತ್ತೆ ಅಂದರೆ, ಸುಣ್ಣ ಎಲ್ಲ ನಿಮ್ಗೆ ಗೊತ್ತಿರೋ ಹಂಗೆ ಅಲ್ಲಿ ವಾತಾವರಣನ ಸ್ವಲ್ಪ ಡ್ರೈ ಆಗಿಡುತ್ತೆ, ಅಂದರೆ ತೇವ ಏನಿರುತ್ತೆ ಅದನ್ನು ತೆಗೆದಾಕುತ್ತೆ. ಸೊ ಹಾಗಾಗಿ ಇಂಥದ್ದನ್ನು ಸುಣ್ಣನೋ ಅಥವಾ ವಿಜೇತನೋ ಅಂಥದ್ದನ್ನು ಉಪಯೋಗಿಸ್ಕೊಂಡು ನೀವು ಬೆಡ್ನ ಡ್ರೈ ಆಗಿಡೋದ್ರಿಂದ ನೀವು ಈ ಏನಂತೀವಿ ಈ ಮಸ್ಕಾಡಿನ ಅನ್ನೋದನ್ನು ನೀವು ತಡೆಗಟ್ಬೋದು ಸರ್. ಮಸ್ಕಾರ್ಡಿನ್ ಬಂದಿರೋಂಥ ಹುಳುಗಳನ್ನು ಏನು ಮಾಡಬೇಕು ಅಂತೀರಿ? ಮಸ್ಕಾರ್ಡಿನ್ ಬಂದಾದಮೇಲೆ ಸರ್, ಹಾಗೇ ಬಿಡ್ತಾ ಹೋದರೆ ಟೋಟಲ್ ಕ್ರಾಪ್ ಲಾಸ್ ಆಗೋವಂಥ ಚಾನ್ಸಸ್ ಇರುತ್ತೆ. ಒಂದು ಆಯಿತು, ಕ್ರಾಪ್ ಲಾಸ್ ಆಗೋಯ್ತು ಅನ್ನೋ ಪರಿಸ್ಥಿತಿಯಲ್ಲಿ ಇದ್ದಾಗೂ ಸಹ ನಾವು ತಡೆಗಟ್ಬೋದು. ಹೀಗೆ ನಾವು ವಾತಾವರಣನ ಚೇಂಜ್ ಮಾಡಿಕೊಂಡು ಇಲ್ಲ ಬೆಡ್ ಡಿಸ್ಇನ್ಫೆಕ್ಟೆಂಟ್ಗಳು ಉಪಯೋಗಿಸ್ಕೊಂಡು ಮಾಡ್ಬೋದು. ಬಟ್ ಈ ಇನ್ಫೆಕ್ಟ್ ಆಗಿರೋವಂಥದ್ದನ್ನು ಅಂಥ ಹುಳುಗಳನ್ನ ದಯವಿಟ್ಟು ಆಗಾಗೆ ಹೊರಗಡೆ ಬಿಸಾಡಬೇಡಿ. ಯಾಕೆ ಅಂತ ಅಂದರೆ, ಇದನ್ನೇನಂತೀವಿ, ಈ ಮಸ್ಕಾಡಿನು ಗಾಳಿಯಲ್ಲಿ ಈಸಿಯಾಗಿ ಸ್ಪ್ರೆಡ್ ಆಗಿಬಿಡುತ್ತೆ. ನನ್ನ ಮನೆಯಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಯಿತು ಅಂದಿದ್ದಕ್ಕೆ ಪಕ್ಕದ ಮನೆಯನ್ನು ನಾನು ತೊಂದರೆ ಕೊಡಬಾರ್ದು. ಸೊ ಹಾಗಾಗಿ ಪಕ್ಕದ ಮನೆಯವರು ಯಾರೋ ಒಬ್ಬರು ವ್ಯವಸಾಯ ಮಾಡ್ತಿದ್ದಾರೆ, ರೇಷ್ಮೆ ವ್ಯವಸಾಯ ಮಾಡ್ತಿದ್ದಾರೆ ಅಂದರೆ, ನಾವು ತಗೊಂಡೋಗಿಂಥ ಮಸ್ಕಾಡಿನ ಅನ್ನೋ ಹುಳುಗಳನ್ನ ಎತ್ತಿ ಹೊರಗಡೆ ಬಿಸಾಕಿದಾಗ ಹಾಗೆ ಗಾಳಿಯಲ್ಲೇ ಇದು ಸ್ಪ್ರೆಡ್ ಆಗುತ್ತೆ. ಸೊ ಈ ಬೇರೆ ಕಡೆ ಎಲ್ಲಿ ಸೆರಿಕಲ್ಚರ್ ನಡೀತಿತ್ತು ಅಂಥ ಕಡೆ ಗಾಳಿಯಲ್ಲೇ ಮೂಲಕ ಹೋಗ್ಬಿಟ್ಟು ಅಂಥ ಒಂದು ರೇಷ್ಮೆ ಹುಳಕ್ಕೂ ತೊಂದರೆ ಮಾಡುವಂಥ ಪರಿಸ್ಥಿತಿಗಳು ಇದೆ. ಸೊ ಹಾಗಾಗಿ ಐದರ್ ನೀವು ಈ ರೇಷ್ಮೆ ಹುಳುನ, ಎಫೆಕ್ಟ್ ಆಗಿರೋ ರೇಷ್ಮೆ ಹುಳುನ ತಗೊಂಡು ಒಂದು ಇದರಲ್ಲಿ ಹಾಕ್ಕೊಳ್ಬೋದು, ಯಾವುದು ಬ್ಲೀಚಿಂಗ್ ಪೌಡ್ರಲ್ಲಿ ಅದ್ಬೋದು, ಇಲ್ಲವ ಇದನ್ನು ಒಂದು ಬ್ಯಾಗ್ಗೆ ಹಾಕ್ಕೊಂಡು ಅದನ್ನು ಸುಟ್ಟಾಕೋದು ವಾಸಿ. ಸಾಮಾನ್ಯವಾಗಿ ಸುಣ್ಣಕಟ್ಟು ಬಂದ ಮೇಲೆ ಏನಾದರೂ ಸೋಂಕು ನಿವಾರಕಗಳನ್ನು ಬಳಸಬೇಕಾ? ಮುಂಚೆ ಎಲ್ಲ ಡೈಥೇನಿಯಂ 45 ಸುದ್ದೆ ಮಣ್ಣನ್ನು ಬೆರೆಸ್ಕೊಂಡು ಹಾಕೋರು, ಈಗೇನಾದರೂ ಹೊಸ ಔಷಧವನ್ನೇನಾದರೂ ತಮ್ಮ ಸಂಸ್ಥೆ ಕಂಡುಹಿಡಿದಿದೆಯಾ ಹೇಗೆ? ಸರ್, ನಾನು ಯಾವಾಗಲೂ ರೈತರಲ್ಲಿ ಎಲ್ಲೇ ಒಂದು ಕಡೆ ಕ್ಲಾಸ್ ತಗೊಂಡಾಗ ನಾನು ಹೇಳ್ತೀನಿ, ಇಂಗ್ಲೀಷಲ್ಲಿ ಹೇಳ್ತೀವಿ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತೀವಿ. ಅಂತ ಅಂದರೆ ನೀವು ಕಾಯಿಲೆ ಬರೋಕ್ಕಿಂತ ಮುಂಚೆ ಏನು ಮಾಡ್ಕೊಬೇಕೋ ಅದನ್ನು ಮಾಡೋದು ವಾಸಿ. ಬಂದಾದಮೇಲೆ ಏನು ಮಾಡಬೇಕಪ್ಪ ಅನ್ನೋದು ಅದೆಲ್ಲ ಪೋಸ್ಟ್ ಮಾರ್ಟಮ್ ಕೆಲಸ ಆಗ್ಬಿಡುತ್ತೆ. ಅಲ್ಲ, ಆಯಿತು, ಎಲ್ಲ ಕ್ರಮಗಳನ್ನು ತಗೊಂಡಿದ್ದೀನಿ, ಆದರೂ ಬಂದಿದೆಯಪ್ಪ, ಅವಾಗ ಏನು ಮಾಡಬೇಕು? ಸೊ ಹಾಗಾಗಿ ಸರ್, ಆಗ ಬಂದಿದೆ ಅಂತ ಅಂದಿದ ತಕ್ಷಣವೇ ರೈತರು ಫಸ್ಟು ಅದನ್ನೇ ಬೆಳಗ್ಗಿನ ಜಾವ ಬಂದಾಗ ಸೊಪ್ಪು ಕೊಡೋಕ್ಕಿಂತ ಮುಂಚೆ ಎಲ್ಲ ಹುಳುಗಳನ್ನೂ ಸಹ ವೀಕ್ಷಣೆ ಮಾಡಬೇಕು. ಎಲ್ಲೆಲ್ಲಿ ಎಫೆಕ್ಟೆಡ್ ಹುಳುಗಳು ಇವೆಯೋ ಅದನ್ನು ತೆಗೆದು ಹೊರಗಡೆ ಇರಬೇಕು, ಯಾಕಂದರೆ ಬೇರೆ ಹುಳಕ್ಕೆ ಸ್ಪ್ರೆಡ್ ಆಗಬಾರ್ದು ಅನ್ನೋದಕ್ಕೆ. ಎರಡನೇದು, ಆ ಥರ ಕಂಡಲ್ಲಿ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಬೆಡ್ ಡಿಸ್ಇನ್ಫೆಕ್ಟೆಡ್ಗಳನ್ನ ಉಪಯೋಗಿಸ್ಕೊಂಡ್ಲೇಬೇಕು. ಸೊ ಬೆಡ್ ಡಿಸ್ಇನ್ಫೆಕ್ಟೆಂಟು ನಾನು ಯಾವಾಗಲೂ ಸಿಂಪಲಾಗಿ ಹೇಳ್ತೀನಿ, ಅದು ಇದು ಮಿಕ್ಸ್ ಮಾಡ್ಕೊಳೋದು ಏನೋ ಒಂದು ಡಸ್ಟ್ ಮಾಡೋದಕ್ಕಿಂತನೂ ಸಿಂಪಲಾಗಿ ಸುಣ್ಣ ಅಥವಾ ವಿಜೇತ ಒಂದು ಡಸ್ಟ್ ಮಾಡಿದ್ರೆ ಅಷ್ಟೇ ಸಾಕು, ಅಲ್ಲಿಗೆ ನೀವು ಸ್ಪ್ರೆಡ್ ಆಗೋದನ್ನು ಕಡಿಮೆ ಮಾಡ್ಕೊಬೋದು ಸರ್. ಸುಣ್ಣಕಟ್ ಹತ್ತೋಟಿಗೆ ಅವೆರಡೇ ಸಾಕು ಅಂತ? ಅವೆರಡೇ ಸಾಕು ಸರ್, ಅವೆರಡೇ ಸಾಕು. ಮತ್ತೆ ನಾನು ಹೇಳ್ದಂಗೆ ನೀವು ಯಾವುದೇ ಕಾರಣಕ್ಕೂ ಈ ಆದ್ರತೆ ಅನ್ನೋದನ್ನು ನೀವು ಮನೆಯಲ್ಲಿ ತಿಳ್ಕೊಂಡಿರಾ, ಸುಮ್ಮನೆ ಡೈಲಿ ನಾನು ಬರ್ತೀನಿ ಬೆಳಗ್ಗೆ ಬರ್ತೀನಿ ಸೊಪ್ಪು ಹಾಕ್ತೀನಿ ಮಧ್ಯಾಹ್ನ ಬರ್ತೀನಿ ಸೊಪ್ಪು ಹಾಕ್ತೀನಿ ಅಂತ ಹೋದರೆ ಈ ಕಾಯಿಲೆಗಳು ಬರೋವಂಥದ್ದು ಜಾಸ್ತಿ ಆಗ್ತಾನೆ ಹೋಗುತ್ತೆ ಸರ್. ಕೃಷಿ ನಿರಂತರ, ಹಾಗೆ ಕಲಿಕೆಯೂ ನಿರಂತರ. ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ? ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ? ಹಾಗಿದ್ದರೆ ತಪ್ಪದೇ ಆಲಿಸಿ ಕೃಷಿ ದೀವಿಗೆ. ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೃಷಿ ದೀವಿಗೆ. ಚಳಿಗಾಲದಲ್ಲಿ ವಾತಾವರಣದಲ್ಲಿ ತೇವಾಂಶ ವಿಪರೀತವಾಗಿರುತ್ತೆ, ಹಾಗಾಗಿ ಹುಳು ಸಾಕಣ ಮನೆಯ ಉಷ್ಣಮಾನವನ್ನು ಹೆಚ್ಚಿಸಬೇಕು. ಹೌದು ಸರ್, ಹೌದು. ಅದಕ್ಕೆ ಏನು ಮಾಡಬಹುದು ಅಂತ ನಾವು ಜನರಲ್ಲಿ ಏನು ಹೇಳ್ತೀವಿ ಸರ್, ಇವಾಗ ಉಷ್ಣಾಂಶ ಜಾಸ್ತಿ ಆಯಿತು ಅಂದಾಗ ನಾವು ನಮ್ಮ ಇನ್ಸ್ಟಿಟ್ಯೂಟಲ್ಲೇ ನೀವು ಒಂದು ಮಾದರಿ ರೇರಿಂಗ್ ಹೌಸ್ಗಳಿದೆ, ಅಲ್ಲಿ ನೀವು ನೋಡಿದ್ರೆ ನಾವು ಒಂದು ವಾಟರ್ ಚಾನಲು ಇಟ್ಟಿರ್ತೀವಿ, ಅಂದರೆ ನೀರಿನ ಚಾನಲ್ ಇಟ್ಟಿರ್ತೀವಿ. ನೀರು ಅಲ್ಲಿದ್ದಾಗ ಏನಾಗುತ್ತೆ ಅಂತಂದರೆ ಸ್ವಲ್ಪ ಟೆಂಪ್ರೇಚರು ಹ್ಯುಮಿಡಿಟಿನ ಏರ್ಪೇರ್ ಮಾಡೋ ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಬೋದು. ಒಂದು ಎರಡನೇದು ಬಂದುಬಿಟ್ಟು ಈಗ ಉಷ್ಣಾಂಶ ಜಾಸ್ತಿ ಆಗ್ತಾ ಹೋಗ್ತಿದೆ ಅಂತ ಅಂದರೆ ನೀವು ಗೋಣಿ ಚೀಲಗಳನ್ನ ಒದ್ದೆ ಮಾಡಿ ಉಪಯೋಗಿಸ್ಕೊಬೋದು. ರೇರಿಂಗ್ ಹೌಸ್ ಹತ್ರ ನೀವು ಕಿಟಕಿಗಳ ಹತ್ರ ಇಟ್ಕೊಂಡು ತಣ್ಣನೆ ಗಾಳಿ ಬರೋ ಥರ ಮಾಡ್ಕೊಬೋದು. ಮತ್ತು ಚಳಿಗಾಲದಲ್ಲಿ ಟೆಂಪ್ರೇಚರ್ ಕಡಿಮೆ ಆಗ್ತಿದ್ದಾಗ ಖಂಡಿತ ಹೀಟ್ರ್ಗಳನ್ನ ಬಳಸ್ಕೊಬೇಕು. ಹೀಟ್ರ್ಗಳನ್ನ ಬಳಸ್ಕೊಂಡು ಆನ್ ಮಾಡಿಬಿಟ್ಟು ಸುಮ್ಮನೆ ಹೋಗ್ಬಿಡೋದಲ್ಲ, ಅದನ್ನು ಚೆಕ್ ಮಾಡೋದಕ್ಕೆ ನಿಮ್ಮ ಹತ್ರ ಸಲಕರಣೆ ಇರಬೇಕು. 25-28 ಡಿಗ್ರಿ ರೀಚ್ ಆಗ್ತಿದ್ದಂಗೆ ಹೀಟ್ರನ್ನ ಆಫ್ ಮಾಡಬೇಕು. ಮತ್ತು ನಾನು ಹೇಳ್ದಂಗೆ ಪ್ರತಿ ಹಳ್ಳಿಯಲ್ಲೂ ಕರೆಂಟಿನ ವ್ಯವಸ್ಥೆ ತುಂಬ ಚೆನ್ನಾಗಿ ಇಲ್ಲದೇ ಇರೋದ್ರಿಂದ ಸೊ ಅಂಥ ಕಡೆ ನೀವು ಇದ್ಲನ್ನ ಉಪಯೋಗಿಸ್ಕೊಬೋದು. ಸೊ ದಟ್ ಟೆಂಪ್ರೇಚರು ಜಾಸ್ತಿ ಮಾಡ್ಕೊಬೋದು. ಅದೇ ರೀತಿ ಆದ್ರತೆ ಜಾಸ್ತಿ ಆದಾಗ ಏನು ಮಾಡ್ಬೋದು ಅಂತ ಹೇಳ್ತೀನಿ ಸರ್. ಆದ್ರತೆ ಅಂದಾಗ ನಾನು ಹೇಳ್ದಂಗೆ ವಾತಾವರಣ ಅಂದರೆ ಗಾಳಿಯಲ್ಲಿ ನೀರಿನಂಶ ಜಾಸ್ತಿ ಆಗಿದೆ, ಹೈ ಹ್ಯುಮಿಡಿಟಿ, ಅಂಥ ಟೈಮಲ್ಲಿ ಏನು ಮಾಡ್ಬೋದು ಅಂತಂದರೆ ನೀವು ಮನೆ ಒಳಗಡೆನೆ ಸುಣ್ಣನ ಡಸ್ಟ್ ಮಾಡ್ಕೊಬೋದು. ಸೊ ಸುಣ್ಣ ಏನು ಮಾಡುತ್ತಂದರೆ ನೀರಿನಂಶನ ಎಳ್ಕೊಳೋ ಒಂದು ಶಕ್ತಿ ಇದೆ. ಒಂದು ಎರಡನೇದು ನಾನು ಹೇಳಿದ್ದು ಎಕ್ಸಾಸ್ಟ್ ಫ್ಯಾನು, ಟರ್ಬೋ ಫ್ಯಾನ್ಗಳು ಇದಕ್ಕೆ ಉಪಯೋಗಿಸ್ಕೊಬೋದು. ಯಾವುದು ಗಾಳಿಯಲ್ಲಿರೋ ತೇವಾಂಶನ ತೆಗೆದು ಹೊರಗಡೆ ಹಾಕೋದಕ್ಕೆ. ಈಗ ಇನ್ನೊಂದು ಇದು ಆದ್ರತೆ ಭಾಳ ಕಡಿಮೆ ಆಯಿತು ಅಂದರೆ ವಾತಾವರಣದಲ್ಲಿ ನೀರಿನ ಅಂಶನೇ ಇಲ್ಲ ಅಂದಾಗ ಏನು ಮಾಡಬೇಕು ಅಂದಾಗ ನಾನು ಇದನ್ನು ಹೇಳಿದೆ, ಈ ವಾಟರ್ ಚಾನಲ್ನ ನೀವು ಇಟ್ಕೊಬೋದು. ಎಷ್ಟೊಂದು ಜನ ರೈತರು ಫಾಗರ್ಸ್ನ ಯೂಸ್ ಮಾಡ್ತಿದ್ದಾರೆ, ಸೊ ಫಾಗರ್ಸು ಸಹ ಖಂಡಿತ ಯೂಸ್ ಮಾಡ್ಬೋದು. ಆದರೆ ಈ ಫಾಗರ್ಗಳನ್ನ ಡೈರೆಕ್ಟು ನಿಮ್ಮ ರೇರಿಂಗ್ ಬೆಡ್ ಮೇಲೆ ಬಿಡಬೇಡಿ, ಆ ಸೈಡ್ ಈ ಸೈಡ್ ಬಿಡಿ. ರೇರಿಂಗ್ ಬೆಡ್ ಮೇಲೆ ನೀರಿನ ಅಂಶ ಬಿದ್ದಷ್ಟೂ ನಿಮಗೆ ನಾನು ಹೇಳ್ದಂಗೆ ಸುಣ್ಣಕಟ್ಟು ರೋಗ ಬರೋವಂಥದ್ದು ಇಲ್ಲಾಂದರೆ ಸಪ್ಪೆ ರೋಗ ಬರೋವಂಥದ್ದು ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಆದ್ರತೆನ ಆಮೇಲೆ ಉಷ್ಣಾಂಶನ ಮೇಂಟೈನ್ ಮಾಡ್ಕೊಂಡಿದ್ರೆ ನಮಗೆ ಯಾವುದೇ ಥರದ್ದು ಒಂದು ಡಿಸೀಸ್ ಬಗ್ಗೆ ನಾವು ಏನು ಮಾತಾಡ್ತಿದ್ವು ಅದನ್ನು ತಡೆಗಟ್ಬೋದು. ಮಡಿಕೆಯಲ್ಲಿ ನೀರಿಟ್ಬಿಟ್ಟು ಸುತ್ತ ಬಟ್ಟೆ ಕಟ್ಟೋರು ಮುಂಚೆ ಮಾಡ್ತಾ ಇದ್ದಾರೆ, ಅದನ್ನು ಮಾಡ್ಬೋದು. ಹೌದು ಸರ್, ಮಾಡ್ಬೋದು ಸರ್, ಖಂಡಿತ ಮಾಡ್ಬೋದು. ತುಂಬ ಜನ ರೈತರು ಸಹ ಈಗಲೂ ಅದೇ ಮಾಡ್ತಿದ್ದಾರೆ. ಆಮೇಲೆ ಕೆಲವೊಬ್ಬರು ರೈತರು ಮನೆ ಮೇಲೆ ಸಹ ಒಂದು ತೆಂಗಿನ ಗರಿ ಹಾಕಿ ಟೆಂಪ್ರೇಚರ್ನ ಕಡಿಮೆ ಮಾಡೋದಕ್ಕೋ ಇಲ್ಲಾಂದರೆ ಮೇಲೆ ಒದ್ದೆ ಗೋಣಿ ಚೀಲನೇ ಹಾಕ್ಬಿಟ್ಟು ಟೆಂಪ್ರೇಚರ್ನ ಕಡಿಮೆ ಮಾಡೋದಕ್ಕೆ ಈ ಥರದ್ದೆಲ್ಲ ಮಾಡ್ತಿದ್ದಾರೆ ಸರ್. ರೈತರಲ್ಲಿ ಈ ತಿಳುವಳಿಕೆ ಎಲ್ಲ ಜಾಸ್ತಿ ಇದೆ, ಇಲ್ಲ ಅಂತಲ್ಲ, ಅವ್ರು ಮ್ಯಾನೇಜ್ ಮಾಡೋಂಥ ಕೆಪಾಸಿಟಿ ಇದೆ. ಬಟ್ ಒಂದೇ ಒಂದು ಅವ್ರ ಹತ್ರ ಇಂಥ ಸಲಕರಣೆ ಇಟ್ಕೊಂಡು ಪ್ರತಿದಿನ ನೋಟ್ ಮಾಡ್ಕೊಂಬಿಟ್ರೆ ಅವ್ರಿಗೆ ಯಾವುದೇ ಥರದ್ದು ಒಂದು ಪ್ರಾಬ್ಲಮ್ಸ್ ಬರೋದಿಲ್ಲ ಅಂತ ನನ್ನ ಅನಿಸಿಕೆ. ಡಾಕ್ಟರ್ ಸತೀಶ್ ಅವರು ಇನ್ನೊಂದು ರೋಗ ಹೇಳಿದ್ರಿ ತಾವು. ಹೌದು ಸರ್. ಯಾವುದು? ಸಪ್ಪೆ ರೋಗ. ಅದನ್ನ ಹೇಗೆ ಹತೋಟಿ ಮಾಡಬೇಕು ಸರ್? ಸಪ್ಪೆ ರೋಗನೂ ಮತ್ತು ವಾತಾವರಣದಲ್ಲಿ ಏರ್ಪೇರಾದಾಗ ಉಂಟಾಗುವಂಥದ್ದು ಸರ್, ಇದು ವೈರಸ್ಸೇ ಆಗಿರ್ಬೋದು ಪ್ಲಸ್ ಬ್ಯಾಕ್ಟೀರಿಯಾ ಆಗಿರುವಂಥ ಒಂದು ರೋಗ. ಸೊ ಈ ಸಪ್ಪೆ ರೋಗ ಎಲ್ಲದಕ್ಕೂ ಕಾರಣ ನಾವು ಹೇಗೇನು ಹೇಳಬೇಕು ಅಂತಂದರೆ ಆದ್ರತೆ, ತಾಪಮಾನನೇ. ಸೊ ಇದನ್ನೇ ನಾವು ಹೇಗೆ ತಡೆಗಟ್ಬೋದು ಅನ್ನೋದು ಅಂತ ಅಂದರೆ ಅದಕ್ಕೂ ಸಹ ನಾವು ರೇರಿಂಗ್ ಬೆಡ್ ಸ್ಥಳಾವಕಾಶ ನಾನು ಇಷ್ಟೊತ್ತು ಏನು ಮಾತಾಡಿದ್ನೋ, ಸ್ಥಳಾವಕಾಶ ನಾವು ಯಾವಾಗ ಸರಿಯಾಗಿ ಕೊಟ್ಟಿಲ್ಲ, ನಾನು ಅದನ್ನೇ ಹೇಳಿದೆ. 100 ಮೊಟ್ಟೆ ಮೇಯಿಸೋ ಜಾಗದಲ್ಲಿ ನೀವು 150 ಮೊಟ್ಟೆ ಮೇಯಿಸ್ತೀರಿ ಅಂದರೆ ನಿಮ್ಮ ಹತ್ರ ಇರೋದು 1000 ಚದರ ಅಡಿ, ನೀವು ಅಲ್ಲಿ ಮೇಯಿಸಬೇಕಾಗಿರೋದು 100 ಮೊಟ್ಟೆ. ಬಟ್ ನೀವು 150 ಮೊಟ್ಟೆನೇ ಅಲ್ಲೇ ಮೇಯಿಸ್ತಾ ಇರೋವಾಗ ಲಾರ್ವಾ ಅಂದರೆ ರೇಷ್ಮೆ ಹುಳ ಏರ್ಪೇರ್ ಆಗೋಕ್ಕೆ ಶುರುವಾಗುತ್ತೆ ಸರ್. ಅಂದರೆ ಕಾಂಪಿಟೇಷನ್, ಸೊಪ್ಪು ಕಾಂಪಿಟೇಷನ್ ಆಯಿತು. ನೀವು ಜಾಸ್ತಿ ತಿಂದ್ರಿ, ನಾನು ಕಡಿಮೆ ತಿಂದೆ. ನೀವು ಚೆನ್ನಾಗಿ ಬೆಳ್ಕೊಂಡು ಹೋಗ್ತಿದ್ದೀರ, ನಾನು ಚೆನ್ನಾಗಿ ಬೆಳ್ಕೊಂಡು ಹೋಗ್ತಿಲ್ಲ, ಯಾಕಂದರೆ ನನಗೆ ಊಟ ಸರಿ ಹೋಗ್ತಿಲ್ಲ. ಆಗೇನಾಗುತ್ತೆ, ನನಗೆ ಕಾಯಿಲೆ ಆಟೋಮೆಟಿಕ್ಕಾಗಿ ಬರೋಕ್ಕೆ ಶುರುವಾಗುತ್ತೆ, ನೀವು ಹೆಲ್ದಿಯಾಗೇ ಇರ್ತೀರ. ನನಗೆ ಕಾಯಿಲೆ ಬರೋಕ್ಕೆ ಶುರುವಾಯಿತು, ನಾನೇನು ಮಾಡ್ತೀನಿ, ಸಪ್ಪೆ ರೋಗ ಬಂತು ಅವ ಆ ಟೈಮ್ಗೆ, ಅದರಿಂದ ನಾನು ನಿಮ್ಮನ್ನು ಸಹ ಎಫೆಕ್ಟ್ ಮಾಡ್ತೀನಿ. ರೇಷ್ಮೆ ಹುಳದಲ್ಲಿ ಪ್ರಾಬ್ಲಮ್ ಆಗೋದೇ ಅದು ಸರ್. ಈ ಹುಳುಗಳು ಯಾವಾಗ ಒಂದೇ ಹತ್ರ ಅಕ್ಕಪಕ್ಕದಲ್ಲೇ ಇದ್ದಾಗ ಬೇಗ ಡಿಸೀಸ್ ಅಂದರೆ ಅಂಟ್ಕೊಳೋದು ಜಾಸ್ತಿ ಆಗಿಬಿಡುತ್ತೆ. ನನ್ನಲ್ಲಿ ಬಂದಿರೋಂಥ ರೋಗ ನಾನು ನಿಮಗೂ ತಂದುಬಿಡ್ತೀನಿ ಬೇಗನೆ. ಯಾವಾಗಲೇ ಅಷ್ಟೇ, ಈ ಕಾಂಪಿಟೇಷನ್ನ ನಾವು ತಡಿಬೇಕು ಅಂದರೆ, ಸೊಪ್ಪಿನ ಕಾಂಪಿಟೇಷನ್ನ, ನೀವು ಸ್ಥಳಾವಕಾಶ ಖಂಡಿತ ನೋಡ್ಕೊಳ್ಲೇಬೇಕಾಗುತ್ತೆ. ಸೊ ಈ ಸ್ಥಳಾವಕಾಶ ನೋಡ್ಕೊಬೇಕು ಅಂತ ಅಂದರೆ ನೀವು ಅದಕ್ಕೆ ತಕ್ಕಂತೆ ರೇರಿಂಗ್ ಹೌಸ್ಗಳು ಕಟ್ಟಬೇಕಾಗುತ್ತೆ. ಈಗ ನನ್ನ ಹತ್ರ ಇರೋದು 1000 ಚದರ ಅಡಿ ಅಂತ ಅಂದರೆ ನೀವು 100 ಮೊಟ್ಟೆನೇ ಮೇಯಿಸಿ, ತೊಂದರೆ ಇಲ್ಲ. ಬಟ್ ನೀವು 100 ಮೊಟ್ಟೆ ಸರಿಯಾಗಿ ಮೇಂಟೈನ್ ಮಾಡಿದ್ರೆ ನಿಮಗೆ 95-98 ಕೆ ಜಿ ಬರೋಷ್ಟು ಇಳುವರಿ ಕೆಪ್ಯಾಸಿಟಿ ದಿತಾಳಿಯಲ್ಲಿ ಖಂಡಿತ ಇದೆ. ಡಾಕ್ಟರ್ ಸತೀಶ್ ಅವರೇ, ಹೊಸ ತಾಂತ್ರಿಕತೆಗಳನ್ನು ಏನಾದರೂ ತಾವು ಅಭಿವೃದ್ಧಿಪಡಿಸಿದ್ದೀರಾ, ಗಾಳಿಯನ್ನು ಹೊರಗಡೆ ಹಾಕೋದಕ್ಕೆ ಅಥವಾ ಹೊಸ ರೀತಿಯ ಸೋಂಕು ನಿವಾರಕಗಳು ಅಥವಾ ಹೊಸ ತಳಿಗಳು ಹೀಗೆ? ಹೊಸ ತಳಿಗಳಂತೂ ಖಂಡಿತ ಬಂದಿದೆ ಸರ್. ನೀವು ಲಾಸ್ಟು 20-30 ವರ್ಷದಿಂದ ನೋಡೋದಾದರೆ FC1 FC2 ಅಂತೀವಿ ದ್ವಿತಳಿಯಲ್ಲಿ, ಮಿಶ್ರ ತಳಿಯಲ್ಲಿ CB ಕ್ರಾಸ್ ಬ್ರೀಡ್ ಅಂತೀವಿ. ಅದು ಬಿಟ್ಟರೆ ನಮ್ಮಲ್ಲಿ ಭಾಳಷ್ಟು ತಳಿಗಳನ್ನ ಅಭಿವೃದ್ಧಿ ಮಾಡಿದ್ದಾರೆ. ಸೊ ಇತ್ತೀಚೆಗೆ ಅಷ್ಟೇ ನಮ್ಮದು ಪ್ಲಾಟಿನಮ್ ಜೂಬ್ಲಿ ಇಲ್ಲಿ ಮೈಸೂರಲ್ಲಿ ಅದ್ದೂರಿಯಾಗಿ ಮಾಡಿದರು. ಸೊ ಅಲ್ಲಿ ನೋಡಿದ್ರೆ ನಿಮಗೆ ಒಂದು ದ್ವಿತಳಿನ ರಿಲೀಸು ಮಾಡಿದ್ರು, ಅದನ್ನು ನಾವು ಟೆಂಪ್ರೇಚರ್ ಟಾಲರೆಂಟ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಅಂದರೆ ತುಂಬ ಟೆಂಪ್ರೇಚರ್ ಇರೋ ಕಡೆ, ಅಂದರೆ ಮಹಾರಾಷ್ಟ್ರ ತಗೊಳ್ಳಿ, ಇಲ್ಲಾಂದರೆ ತಮಿಳ್ನಾಡು ಕಡೆ ತಗೊಳ್ಳಿ, ಇಲ್ಲ ನಮ್ಮ ಇದರಲ್ಲೇ ಉತ್ತರ ಕರ್ನಾಟಕ ಕಡೆ ತಗೊಳ್ಳಿ, ಕೊಪ್ಪಳ ಬೆಳಗಾಮು ಈ ಸೈಡ್ ಎಲ್ಲ ಸಹ ಬಿಸಿಗಾಲದಲ್ಲಿ ಟೆಂಪ್ರೇಚರು 40-45 ಡಿಗ್ರಿ ಹೋಗೋ ಕಡೆ ಇಂಥ ದ್ವಿತಳಿಗಳನ್ನ ಉಪಯೋಗಿಸೋದ್ರಿಂದ ನಿಮಗೆ ಇಳುವರಿ ಬರುತ್ತೆ ಅನ್ನೋ ಒಂದು ಇದರಲ್ಲಿ ಈ ಥರ ಒಂದು ಮಾಡಿದ್ದಾರೆ ಸರ್, ದ್ವಿತಳಿ ಒಂದು ನಿರ್ಮಾಣ ಮಾಡಿದ್ದಾರೆ. ಅದು ಬಿಟ್ಟು ಈಗ ಕೆಲವೊಂದು ಕಡೆ ಮಣ್ಣು ಸರಿ ಇಲ್ದಿರ ನಿಮಗೆ ಹಿಪ್ಪಿನ ಎಳೆ ಬೆಳವಣಿಗೆನೇ ಸರಿ ಇರೋದಿಲ್ಲ. ಆದರೂ ಸಹ ನಾವು ಒಂದು ದ್ವಿತಳಿ ನಿರ್ಮಾಣ ಮಾಡಿದ್ದೀವಿ, ಎಲ್ಲಿ ಆ ದ್ವಿತಳಿ ಇಂಥ ಸೊಪ್ಪನಾದರೂ ತಿಳ್ಕೊಬೋದು, ಅದನ್ನು ಸಬ್ಆಪ್ಟಿಮಲ್ ಅಂತೀವಿ. ಅದಕ್ಕೆ G11 G19 ಅಂಥದ್ದು ಒಂದು ದ್ವಿತಳಿ ಸಹ ನಾವು ನಿರ್ಮಾಣ ಮಾಡಿದ್ದೀವಿ, ಅದನ್ನು ರೈತರು ಉಪಯೋಗಿಸ್ಕೊಬೋದು. ಇದೆಲ್ಲ ಆಲ್ರೆಡಿ ನಾವು ಆಥರೈಸೇಷನ್ ಮುಗಿಸಿರೋ ಅಂಥದ್ದು ಸರ್. ಆಥರೈಸೇಷನ್ ಅಂತಂದರೆ ಒಂದು ಸರಿ ಅದು ಲ್ಯಾಬೊರೇಟ್ರಿಯಲ್ಲಿ ಡೆವಲಪ್ ಆದಮೇಲೆ ಅದನ್ನು ಆನ್ ಸ್ಟೇಷನ್ ಟ್ರಯಲ್ಸ್ ಅಂತೀವಿ, ಆನ್ ಫಾರ್ಮ್ ಟ್ರಯಲ್ಸ್ ಅಂತೀವಿ. ಅದಾದಮೇಲೆ ನಾವು 500,000 ಮೊಟ್ಟೆನ ಸಹ ಟೆಸ್ಟ್ ಮಾಡ್ತೀವಿ. ಸೊ ಇದನ್ನು ಟೆಸ್ಟ್ ಮಾಡಿ ನಾವು ರೈತರಿಗೆ ಕೊಡೋವಂಥದ್ದು. ಸೊ ಇದನ್ನೆಲ್ಲ ಅದು ಪಾಸ್ ಮಾಡಿ ಬಂದಿರೋ ಅಂಥದ್ದು. ಸೊ ಹಾಗಾಗಿ ರೈತರು FC1 FC2 ಅಲ್ಲ, ಆಯಿತಾ? ಸೊ ಇಂಥ ಒಂದು ತಳಿಗಳನ್ನೂ ಸಹ ನೀವು ಉಪಯೋಗಿಸ್ಕೊಬೋದು ಫೀಲ್ಡಲ್ಲಿದೆ. ನಿಮ್ಮಲ್ಲಿ ಪ್ರಾಯೋಗಿಕವಾಗಿ ಒಂದಷ್ಟು ಹುಳು ಸಾಕಣ ಮನೆಯನ್ನ ಕಟ್ಟಿದ್ದೀನಿ ಅಂತಂದ್ರೆ ಹೌದು ಅಲ್ವಾ? ಹೌದು ಸರ್. ಅಂದ್ರೆ ಏನು ವಿಶೇಷ ಇದೆ ಆ ಮನೆಗಳಲ್ಲಿ? ಸರ್, ಮನೆಗಳು ಆ ವಿಶೇಷ ಏನು ಅಂತ ಅಂದ್ರೆ, ಒಂದು ಡೈರೆಕ್ಷನ್, ಮನೆ ಯಾವ ಡೈರೆಕ್ಷನ್ನಲ್ಲಿ ಕಟ್ಟಬೇಕು ಅಂದ್ಬಿಟ್ಟು, ಸೂರ್ಯ ಹುಟ್ಟೋದು ಯಾವ ಕಡೆ ಅನ್ನೋದು ಗೊತ್ತಿರೋದೆ, ಆಯ್ತಾ? ಆ ಡೈರೆಕ್ಷನ್ ಆಪೋಸಿಟಲ್ಲಿ ನಾವು ಕಟ್ಟಬೇಕಾಗತ್ತೆ. ಯಾಕಂದರೆ ಡೈರೆಕ್ಟಾಗಿ ಇದು ಏನು ಸನ್ಲೈಟು ನಾವೇನಂತೀವಿ ರವಿಕಿರಣ ಡೈರೆಕ್ಟಾಗಿ ಹುಳು ಮೇಲೆ ಬೀಳಬಾರ್ದು ಅನ್ನೋದು ಒಂದು. ಎರಡನೇದು ಬಂದುಬಿಟ್ಟು ನಮ್ಮ ಮಾದರಿ ರೇಷ್ಮೆ ಹುಳು ಸಾಕಾಣಿಕೆ ಮನೆಗಳು ನೀವು ನೋಡಿದ್ರೆ ಎಲ್ಲ ಕಡೆ ಕಿಟಕಿಗಳಿರುತ್ತೆ. ಒಂದು ದೊಡ್ಡ ಕಿಟಕಿ ಮಧ್ಯದಲ್ಲಿರುತ್ತೆ, ಮೇಲೆ ಕೆಳಗಡೆ ಎರಡು ಚಿಕ್ಕ ಕಿಟಕಿಗಳಿರುತ್ತೆ. ಅದು ಯಾಕೆ ಅಂತ ಅಂದರೆ ಸೈಂಟಿಫಿಕಲ್ಲಿ ಅಂದರೆ ವೈಜ್ಞಾನಿಕವಾಗಿ ಏರ್ ಸರ್ಕ್ಯುಲೇಷನ್, ಗಾಳಿ ಹೇಗೆ ಸರ್ಕ್ಯುಲೇಟ್ ಆಗೋದು, ವೆಂಟಿಲೇಷನ್ಗೆ ನಾವು ಭಾಳಷ್ಟು ಒಂದು ಅಲ್ಲಿ ಒಂದು ಇಂಪಾರ್ಟೆನ್ಸು ಕೊಟ್ಟಿದ್ದೀವಿ. ಮತ್ತು ಆ ಮನೆಗಳು ನೀವು ನೋಡಿದ್ರೆ ಊಸಿ ಕಂಟ್ರೋಲ್ ಆಗೋಕ್ಕೆ ಎಂಥ ಮೆಶ್ಗಳನ್ನ ಉಪಯೋಗಿಸ್ಕೊಬೋದು ಅಂದ್ಬಿಟ್ಟು ಈಗ ಹೊಸ ಹೊಸ ಮೆಶ್ಗಳು ಬರ್ತಿದೆ, ಸ್ಟೇನ್ಲೆಸ್ ಸ್ಟೀಲ್ ಮೆಶ್ಗಳೇ ಬರ್ತಾಯಿದೆ. ಸೊ ಇದು ಉಪಯೋಗಿಸೋದ್ರಿಂದ ಏನು ನಿಮಗೆ ಒಂದು ಇದು ಅಂದರೆ, ಮುಂಚೆ ಎಲ್ಲ ಈ ಸೊಳ್ಳೆ ಪರ್ದನೇ ಉಪಯೋಗಿಸ್ತಾ ಇದ್ರು ಮೆಶ್ಗಳಾಗಿ. ಅದೇನಾಗುತ್ತೆ ಅಂತಂದರೆ ನೀವು ಡಿಸ್ಇನ್ಫೆಕ್ಷನ್ ಮಾಡ್ತೀರಲ್ವ, ಡಿಸ್ಇನ್ಫೆಕ್ಷನ್ ಮಾಡ್ತಾ ಮಾಡ್ತಾ ಮಾಡ್ತಾ ಬ್ಲಾಕ್ ಆಗಿಬಿಡುತ್ತೆ, ಆ ರಂಧ್ರಗಳು ಏನಿರುತ್ತೆ ಅದೆಲ್ಲ ಬ್ಲಾಕ್ ಆಗಿಬಿಡುತ್ತೆ. ಬ್ಲಾಕ್ ಆದಾಗ ಏನಾಗುತ್ತೆ, ಮತ್ತೆ ಗಾಳಿ ಏರ್ ಸರ್ಕ್ಯುಲೇಷನ್ನು ಇರೋದಿಲ್ಲ. ಬಟ್ ಈಗ ಬರ್ತಿರೋ ಸ್ಟೇನ್ಲೆಸ್ ಸ್ಟೀಲ್ ಮೆಶ್ಗಳು ಬಂದ್ಬಿಟ್ಟು ನೀವು ಏನೇ ಒಂದು ಡಿಸ್ಇನ್ಫೆಕ್ಷನ್ ಮಾಡಿದ್ರೂ ಸಹ ಅದು ರಂಧ್ರಗಳು ಕ್ಲೋಸ್ ಆಗೋದಿಲ್ಲ. ಸೊ ಇಂಥ ಒಂದನ್ನು ನೀವು ಎಲ್ಲ ಕಿಟಕಿಗಳಿಗೆ ಬಾಗಿಲುಗಳಿಗೆ ಉಪಯೋಗಿಸ್ಕೊಬೋದು. ಉಪಯೋಗಿಸ್ಕೊಂಡೋದ್ರಿಂದ ನಿಮಗೇನಾಗುತ್ತೆ, ಊಸಿ ನೊಣ ಸಹ ತಡೆಗಟ್ಬೋದು, ಹಾಗೆ ನಿಮಗೆ ಗಾಳಿ ಸಹ ಚೆನ್ನಾಗಿರುತ್ತೆ. ಆಮೇಲೆ ನಮ್ಮ ರೇರಿಂಗ್ ಹೌಸ್ಗಳು ಹೇಗೆ ಅಂತ ಅಂದರೆ, ಒಂದು 10-20 ಮೀಟರ್ ದೂರದಷ್ಟೇ ನಮಗೆ ಹಿಪ್ಪುನೇರಳೆ ತೋಟ ಇರುತ್ತೆ. ಸೊ ದಟ್ ಸೊಪ್ಪು ತೊಗೊಂಬರೋದಕ್ಕೆ ಈಸಿ, ಅನ್ನೋದು ಟ್ರಾನ್ಸ್ಪೋರ್ಟೇಷನ್ ಈಸಿ ಅಂತ. ಮತ್ತು ನಮ್ಮ ಮನೆಗಳು ರೇಷ್ಮೆ ಹುಳುಗಳು ಇನ್ಸ್ಟಿಟ್ಯೂಟಲ್ಲಿರೋ ಮನೆಗಳು ನೋಡಿದ್ರೆ, ನೀವು ಫಸ್ಟು ಎಂಟ್ರ್ ಆಗಿದ್ದೇನೆ ನಮಗೆ ಕೈಕಾಲು ತೊಳ್ಕೊಳೋದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ವಿ, ಅಂದರೆ ಹೈಜೀನು. ಅಲ್ಲಿ ನಿಮಗೆ ನಿಮ್ಮ ಕೈಕಾಲುಗಳು ಡಿಸ್ಇನ್ಫೆಕ್ಷನ್ ಆಯಿತು, ನೀವು ಯಾವುದೇ ಒಂದು ರೋಗನ ಮನೆ ಒಳಗಡೆ ತಗೊಂಡೋಗ್ತಿಲ್ಲ ಅಂದಂಗಾಯಿತು. ಮತ್ತು ಅದರಿಂದ ಇನ್ನೊಂದು ರೂಮ್ ಒಳಗಡೆ ಹೋದರೆ ಆ್ಯಂಟಿ ಚೇಂಬರ್ ಅಂತೀವಿ ನಾವು. ಆ್ಯಂಟಿ ಚೇಂಬರ್ ಏನು ಅಂತಂದರೆ, ಸೊಪ್ಪು ಇಡೋ ಅಂಥ ಜಾಗ. ನಾವು ಸೊಪ್ಪನ್ನ ಡೈರೆಕ್ಟಾಗಿ ಮನೆ ಒಳಗಡೆ ತೊಗೊಂಡೋಗ್ಕೊಳ್ಳೋದಿಲ್ಲ. ಫಸ್ಟು ಸೊಪ್ಪನ್ನ ಅಲ್ಲಿಟ್ಟು ಅದಾದಮೇಲೆ ಸೊಪ್ಪನ್ನ ಚೆನ್ನಾಗಿ ಒದ್ರಿ, ಯಾಕಂದರೆ ಊಸಿ ಸೊಪ್ಪು ಮೂಲಕ ಬರುವಂಥ ಒಂದು ಸಂದರ್ಭಗಳು ನಾವು ನೋಡಿದ್ದೀವಿ. ಸೊ ಹಾಗಾಗಿ ಸೊಪ್ಪನ್ನ ಅಲ್ಲಿಟ್ಟು ಒದ್ರಬಿಟ್ಟು, ಒದ್ದೆ ಇದ್ದರೆ ಕೆಲವೊಂದು ಸಾರಿ ಮಳೆಗಾಲದಲ್ಲಿ ಒದ್ದೆ ಆಗೋಂಥ ಇರುತ್ತೆ ಸೊಪ್ಪು, ಅಂಥದ್ದು ಸಹ ಡೈರೆಕ್ಟಾಗಿ ನಾವು ತೊಗೊಂಡೋಗಿ ಉಳುಕ್ಕೆ ಕೊಡಬಾರ್ದು. ಹಾಗಾಗಿ ಏನು ಮಾಡ್ತೀವಿ, ಒಂದು ಆ್ಯಂಟಿ ಚೇಂಬರ್ ಅಂತ ಇಟ್ಕೊಂಡಿದ್ವಿ. ಸೊಪ್ಪನ್ನ ಅಲ್ಲಿ ಪ್ರಿಸರ್ವ್ ಮಾಡ್ತೀವಿ, ಅಂದರೆ ಇಡ್ತೀವಿ. ಇಟ್ಟು ಸ್ವಲ್ಪ ಸಮಯದ ನಂತರ ಎಲ್ಲ ಒದ್ರಾದಮೇಲೆ ತಗೊಂಡೋಗಿ ರೇಷ್ಮೆ ಹುಳು ಮನೆ ಒಳಗಡೆ ಕೊಡ್ತೀವಿ. ಅಂದರೆ ನಮಗೆ ಇಲ್ಲಿ ಒಂದು ದೊಡ್ಡ ಕೊಠಡಿ ಆಯಿತು, ಅಂದರೆ ರೇಷ್ಮೆ ಹುಳು ಸಾಕೋಕ್ಕೊಂದು ಕೊಠಡಿ, ಒಂದು ಆ್ಯಂಟಿ ಚೇಂಬರ್ ಚಿಕ್ಕದೊಂದು ಕೊಠಡಿ, ಇನ್ನೊಂದು ನಾವು ಎಂಟ್ರ್ ಆಗೋಕ್ಕೆ ಒಂದು ಚಿಕ್ಕ ಕೊಠಡಿ. ಸೊ ಇಂಥ ಥರ ಎರಡು ಚಿಕ್ಕ ಕೊಠಡಿ ಇರುತ್ತೆ, ಒಂದು ದೊಡ್ಡ ಕೊಠಡಿ. ಸೊ ಇದ್ರ ಮೂಲಕ ಹೋಗ್ತೀವಿ. ನಮ್ಮ ಮನೆಗಳು ನೀವು ಹೈಟ್ ನೋಡಿದ್ರೆ, ಸೈಡ್ ವಾಲ್ ನೋಡಿದ್ರೆ, ನಿಮಗೇನಿಲ್ಲ ಅಂದರೂ ಒಂದು ಮಿನಿಮಮ್ 10 ಫೀಟ್ ಆದರೂ ಇಟ್ಟಿರ್ತೀವಿ, ಮಧ್ಯಕ್ಕೆ ನೀವು 12 ಫೀಟ್ ಆದರೂ ಇಟ್ಟಿರ್ತೀವಿ. ಆಮೇಲೆ ನಾವು ಯಾವಾಗಲೂ ಇಲ್ಲಿ 3 ಲೆವೆಲ್ ಇಟ್ಟಿರ್ತೀವಿ, ಅಂದರೆ ರೇರಿಂಗು ಸ್ಟ್ಯಾಂಡ್ಗಳು, 3 ಟೈರ್ಗಳು ಅಂತೀವಿ. ರೈಲ್ವೆ ಸೀಟ್ಗಳು ನೀವು ನೋಡ್ಬೋದು, 3 ಟೈರ್ಗಳು ಇರೋ ಅಂಥದ್ದು. ಸೊ ಆ ಥರದ್ದು 3 ಇರ್ತೀವಿ. ಯಾಕೆ 3 ಇರ್ತೀವಿ ಇಲ್ಲ 4 ಇರ್ತೀವಿ ಅಂತಂದರೆ, ಒಬ್ಬ ಮನುಷ್ಯ ಹತ್ತಿ ಫೀಡಿಂಗ್ ಕೊಡೋ ಅಷ್ಟು ಒಂದು ಕೆಪ್ಯಾಸಿಟಿ ಇರಬೇಕು. ಈಗ 5 ಟೈರು 6 ಟೈರು ಇಡೋ ಅಂಥ ರೈತನ ನಾವು ನೋಡಿದ್ವಿ, ಬಟ್ ಅವ್ರಿಗೆ ಕಷ್ಟ ಆಗುತ್ತೆ ಸೊಪ್ಪು ಇಳಿದು ಹತ್ತುವುದೆಲ್ಲ ಕಷ್ಟ ಆಗುತ್ತೆ. ಆಮೇಲೆ ನಮ್ಮ ಫ್ಲೋರಿಂಗ್ ಬಂದುಬಿಟ್ಟು ಯಾವಾಗಲೂ ಒಂದು ಆಕ್ಸೈಡ್ ಇದಾಗುತ್ತ ಪ್ಲೇನ್ ಒಂದು ಇದಿಟ್ಕೊಂಡಿದ್ವಿ. ಸೊ ದಟ್ ನಮಗೆ ರೇರಿಂಗ್ ಮುಗ್ದಾದ ಮೇಲೆ, ರೇರಿಂಗ್ ಮುಂಚೆ ಬ್ಲೀಚಿಂಗ್ ಪೌಡ್ರಲ್ಲಿ ಡಿಸ್ಇನ್ಫೆಕ್ಷನ್ ಮಾಡಿ ಗುಡಿಸಿ ಒರೆಸೋದಕ್ಕೆ ನಮಗೆ ಈಸಿ ಆಗಲಿ ಅನ್ನೋ ಒಂದು ಮಾಡಿಟ್ಕೊಂಡಿದ್ವಿ. ಡಾಕ್ಟರ್ ಸತೀಶ್ ಅವರೇ, ಚಳಿಗಾಲದಲ್ಲಿ ಎಲ್ಲರೂ ಕೇಳೋ ಪ್ರಶ್ನೆ, ಇಬ್ಬನಿ ಸೊಪ್ಪು ಕೊಡ್ಬೋದಾ ಅಂತ. ಇಬ್ಬನಿ ಸೊಪ್ಪು ಸರ್ ಡೈರೆಕ್ಟಾಗಿ ಎತ್ಕೊಂಬಂದು ಕೊಡಬಾರ್ದು ಸರ್, ಯಾಕಂದರೆ ನಾವು ಇಷ್ಟೊತ್ತು ಮಾತಾಡ್ದಂಗೆ ರೇರಿಂಗ್ ಬೆಡ್ ಯಾವಾಗಲೂ ಡ್ರೈ ಇರಬೇಕು. ಸೊ ದಟ್ ನಾವು ಇಬ್ಬನಿ ಸೊಪ್ಪು ಕೊಟ್ಟಾಗ ಏನಾಗುತ್ತೆ ಅಂತ ಅಂದರೆ, ಅಲ್ಲಿ ಒದ್ದೆ ಜಾಸ್ತಿ ಆಗ್ತಾ ಹೋಗುತ್ತೆ, ಅಂದರೆ ತೇವ ಜಾಸ್ತಿ ಆಯಿತು ಅಂತಂದರೆ ಮತ್ತೆ ರೇಷ್ಮೆ ಹುಳುಕ್ಕೆ ಡಿಸೀಸ್ ಕಾಸ್ ಮಾಡೋ ಒಂದು ಕ್ರಿಮಿ ಕೀಟಗಳು ಜಾಸ್ತಿ ಆಗೋಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಅದನ್ನು ಅಲ್ಲೇ ಇಟ್ಟು ಓದ್ರಿ, ಅದಾದಮೇಲೆ ಆ ಸೊಪ್ಪನ್ನು ಕೊಡೋದ್ರಿಂದ ತೊಂದರೆ ಇಲ್ಲ ಸರ್. ರೈತ ಬಾಂಧವರೇ, ಪ್ರತಿದಿನ ಸಂಜೆ 6:50 ಪ್ರಸಾರವಾಗುವ ಕೃಷಿರಂಗ ಕಾರ್ಯಕ್ರಮಗಳನ್ನು ಮತ್ತೆ ಮತ್ತೆ ಕೇಳಬೇಕಾ? ಹಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ AIR ಮೈಸೂರು 100.6 ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಕೃಷಿ ಕಾರ್ಯಕ್ರಮಗಳು ಇದರಲ್ಲಿ ಯಾವಾಗಲೂ ಲಭ್ಯ. ಕೇಳಿ, ಆನಂದಿಸಿ ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಾರ್ಯಕ್ರಮಗಳನ್ನು. ಡಾಕ್ಟರ್ ಸತೀಶ್ ಅವರೇ, ಚಳಿಗಾಲದಲ್ಲಿ ರೇಷ್ಮೆ ಹುಳು ಸಾಕಾಣಿಕೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗೆ ನಮ್ಮ ಕೇಳುಗರು ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ, ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದಾ? ಖಂಡಿತ ಸರ್, ನನ್ನ ಮೊಬೈಲ್ ಸಂಖ್ಯೆ 9119952254. ಇನ್ನೊಮ್ಮೆ ಹೇಳ್ತೀರಾ? 9119952254. ಇನ್ನೂ ಒಂದ್ಸರಿ ಹೇಳ್ಬಿಡಿ ಸರ್. 9119952254. ಒಳ್ಳೆಯದು ಡಾಕ್ಟರ್ ಸತೀಶ್ ಅವರೇ. ಇದುವರೆಗೂ ಚಳಿಗಾಲದಲ್ಲಿ ರೇಷ್ಮೆ ಹುಳು ಸಾಕಾಣಿಕೆಯನ್ನು ಯಾವ ರೀತಿ ಮಾಡಬೇಕು, ಏನೆಲ್ಲ ತಾಂತ್ರಿಕತೆಗಳು ಲಭ್ಯ ಇದ್ದಾವೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರೆ ವಂದನೆಗಳು. ನಮಸ್ಕಾರ. ಧನ್ಯವಾದ ಸರ್. ಇದುವರೆಗೂ ಚಳಿಗಾಲದಲ್ಲಿ ರೇಷ್ಮೆ ಹುಳು ಸಾಕಾಣಿಕೆ ಈ ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಎಲ್ ಸತೀಶ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ. ಕೃಷಿ ನಿರಂತರ, ಹಾಗೆ ಕಲಿಕೆಯೂ ನಿರಂತರ. ಕೃಷಿ ಎಲ್ಲಿದೆ ಅಂತ್ಯ ಆರಂಭವೇ ನಿತ್ಯ ಹೊಸ